ನಿರಂತರ ಚಿಕಿತ್ಸೆಯಿಂದ ಟಿಬಿ ಸಂಪೂರ್ಣ ಗುಣವಾಗುತ್ತದೆ. ಎರಡು ವಾರಕ್ಕಿಂತ ಹೆಚ್ಚು ಕೆಮ್ಮಿರುವವರನ್ನು ಟಿಬಿ ಪರೀಕ್ಷೆ ಮಾಡಿಸಲು ಎಚ್ಚರಿಸಿ. ಹೆಚ್ಚಿನ ಮಾಹಿತಿಗೆ 104ಕ್ಕೆ ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಮೊದಲಿಗೆ ಕೇಳಿ ಕಾರ್ಯಕ್ರಮ ವೇಗಿಲ ಮಿಡಿತ. ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಪೂಜಾ ಜಿಕೆ. ಕೃಷಿ ವಿಜ್ಞಾನ ಕೇಂದ್ರ ಶಿವಮೊಗ್ಗದಲ್ಲಿ ಆರ್ಯ ಯೋಜನೆಯಡಿಯಲ್ಲಿ ಹಿರಿಯ ಸಹಾಯಕ ಸಂಶೋಧಕಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಇಂದು ನಾನು ಮಕಡಮಿಯಾ ಹಣ್ಣು ಮತ್ತು ಅದರಿಂದ ಆಗುವ ಆರೋಗ್ಯದ ಲಾಭಗಳು ಎಂಬ ವಿಷಯದ ಬಗ್ಗೆ ಮಾಹಿತಿ ತಿಳಿಸಿಕೊಡುತ್ತೇನೆ. ಮಕಡಮಿಯಾ ಒಂದು ವಿದೇಶಿ ಹಣ್ಣಾಗಿದ್ದು ಇದನ್ನು ಇತ್ತೀಚೆಗೆ ಭಾರತಕ್ಕೆ ಪರಿಚಯಿಸಲಾಗಿದೆ. ಇದರ ಮೂಲ ಸ್ಥಳ ಆಸ್ಟ್ರೇಲಿಯಾವಾಗಿದೆ. ಇದನ್ನು ವೈಜ್ಞಾನಿಕವಾಗಿ ಮೆಕಡೆಮಿಯಾ ಇಂಟಿಗ್ರಿಫೋಲಿಯಾ ಎನ್ನುತ್ತಾರೆ. ಈ ಸಸ್ಯವು ಪ್ರೋಟಿಯೇಸಿ ಸಸ್ಯ ಕುಟುಂಬಕ್ಕೆ ಸೇರಿರುವುದಾಗಿದೆ. ಇದರಲ್ಲಿ ಪ್ರಮುಖವಾಗಿ 7 ಪ್ರಭೇದಗಳಿವೆ. ಅದರಲ್ಲಿ 2 ಮಾತ್ರ ತಿನ್ನಲು ಯೋಗ್ಯವಾಗಿದೆ. ಅವುಗಳು ಮೆಕಡೆಮಿಯಾ ಇಂಟಿಗ್ರಿಫೋಲಿಯಾ ಮತ್ತು ಮೆಕಡೆಮಿಯಾ ಲ್ಯಾಟಿಫೋಲಿಯಾ. ಇದನ್ನು ಆಸ್ಟ್ರೇಲಿಯಾ, ಹವಾಯಿ, ದಕ್ಷಿಣ ಆಫ್ರಿಕಾ ಮತ್ತು ಇತರೆ ಸಮಶೀತೋಷ್ಣ ವಲಯದಲ್ಲಿ ಕಂಡುಬರುವ ದೇಶಗಳಲ್ಲಿ ಹೆಚ್ಚಾಗಿ ಬೆಳೆಯಲಾಗುತ್ತದೆ. ಭಾರತದಲ್ಲಿ ಇತ್ತೀಚಿನ ದಿನಗಳಲ್ಲಿ ಈ ಹಣ್ಣು ಪ್ರಸಿದ್ಧಿ ಪಡೆದುಕೊಳ್ಳುತ್ತಿದೆ. ಇದಕ್ಕೆ ಪ್ರಮುಖ ಕಾರಣಗಳು ಹೆಚ್ಚಾಗುತ್ತಿರುವ ಬೇಡಿಕೆ ಮತ್ತು ಹಣ್ಣಿನಲ್ಲಿರುವ ಅತಿ ಉಪಯುಕ್ತವಾದ ಪೋಷಕಾಂಶಗಳು. ಹಣ್ಣಿನಲ್ಲಿ ಮುಖ್ಯವಾಗಿ ಪ್ರೋಟೀನ್ 10-15%, ಆರೋಗ್ಯಕರ ಕೊಬ್ಬು 72%, ಹಾಗೂ ಅತಿ ಉಪಯುಕ್ತವಾದ ಖನಿಜಾಂಶಗಳು ಅಂದರೆ ಕ್ಯಾಲ್ಸಿಯಂ, ಕಬ್ಬಿಣ, ಮೆಗ್ನೀಷಿಯಂ, ಪೊಟ್ಯಾಸಿಯಂ, ರಂಜಕ ಮತ್ತು ವಿಟಮಿನ್ಗಳು ದೊರೆಯುತ್ತವೆ. ಹಣ್ಣಿನ ತಿರುಳಿನಲ್ಲಿ ಆರೋಗ್ಯಕರ ಕೊಬ್ಬಿನಾಂಶ 72-75% ಇರುತ್ತದೆ. ಇದು ದೇಹದ ತೂಕ ಕಡಿಮೆಗೊಳಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ಹಾಗೆಯೇ ಹಣ್ಣಿನ ತಿರುಳಿನಲ್ಲಿ ಒಮೆಗಾ-3 ಕೊಬ್ಬಿನಾಮ್ಲಗಳಿರುತ್ತವೆ. ಇದು ಜ್ಞಾಪಕ ಶಕ್ತಿ ವೃದ್ಧಿಸುವಲ್ಲಿ ಪರಿಣಾಮಕಾರಿಯಾಗಿದೆ. ಹಣ್ಣಿನಲ್ಲಿ ಕೊಬ್ಬಿನಾಮ್ಲಗಳಿರುವುದರಿಂದ ಇದು ರಕ್ತದಲ್ಲಿ ಗಂಟಾಗುವಿಕೆಯನ್ನು ತಡೆಯುತ್ತದೆ ಮತ್ತು ಹೃದಯಾಘಾತದ ಪ್ರಮಾಣವನ್ನು ಕಡಿಮೆಗೊಳಿಸುತ್ತದೆ ಹಾಗೂ ಇತರೆ ಹೃದಯ ಸಂಬಂಧಿ ಕಾಯಿಲೆಗಳನ್ನು ತಡೆಗಟ್ಟುತ್ತದೆ. ಈ ಹಣ್ಣು ಹೆಚ್ಚು ಕ್ಯಾಲೋರಿಗಳನ್ನು ಹೊಂದಿದ್ದು ಹಾಗೂ ಅತಿಯಾದ ಶಕ್ತಿ ನೀಡುವಲ್ಲಿ ಬಹು ಮುಖ್ಯ ಪಾತ್ರ ವಹಿಸುತ್ತದೆ. ಈ ಹಣ್ಣು ಖನಿಜಾಂಶಗಳ ಆಗರವಾಗಿದೆ. ಇದರಲ್ಲಿ ಕ್ಯಾಲ್ಸಿಯಂ, ಮೆಗ್ನೀಷಿಯಂ ಹಾಗೂ ಪೊಟ್ಯಾಸಿಯಂ ಅಂಶಗಳು ಹೆಚ್ಚಾಗಿರುವುದರಿಂದ ಮೂಳೆ ಮತ್ತು ಹಲ್ಲುಗಳನ್ನು ಬಲಪಡಿಸುತ್ತದೆ. ಹಣ್ಣಿನಲ್ಲಿ ಕಬ್ಬಿಣದ ಅಂಶವಿರುವುದರಿಂದ ರಕ್ತಹೀನತೆ ತೊಂದರೆಯನ್ನು ಕಡಿಮೆ ಮಾಡುತ್ತದೆ. ಈ ಹಣ್ಣಿನಲ್ಲಿ ಆಂಟಿಆಕ್ಸಿಡೆಂಟ್ಗಳ ಪ್ರಮಾಣ ಹೆಚ್ಚಾಗಿರುವುದರಿಂದ ಒತ್ತಡಗಳನ್ನು ಕಡಿಮೆ ಮಾಡುವಲ್ಲಿ ಪರಿಣಾಮಕಾರಿಯಾಗಿದೆ. ಹಾಗೆಯೇ ಇದರಲ್ಲಿ ಪಾಮಿಟೋಲಿಕ್ ಆಮ್ಲವು ಹೆಚ್ಚಾಗಿರುವುದರಿಂದ ಕೂದಲು ಉದುರುವಿಕೆಯನ್ನು ಕೂಡ ಕಡಿಮೆ ಮಾಡಿ ತಡೆಯುತ್ತದೆ. ಮೆಕಡಿಮಿಯಾ ತೈಲವು ಚರ್ಮದ ಕಾಂತಿಯನ್ನು ಹೆಚ್ಚಿಸುತ್ತದೆ ಹಾಗೂ ಚರ್ಮದ ಸುಕ್ಕುಗಂಟುವಿಕೆಯನ್ನು ತಡೆಯುತ್ತದೆ. ಹಾಗೆಯೇ ಹಣ್ಣಿನಲ್ಲಿ ಲಿನೋಲಿಕ್ ಆಮ್ಲವು ಹೆಚ್ಚಾಗಿರುವುದರಿಂದ ದೇಹದಿಂದ ಹೊರಹೋಗುವ ನೀರಿನ ಅಂಶವನ್ನು ಕಡಿಮೆ ಮಾಡುತ್ತದೆ. ಹಾಗೆ ಇತರ ಉಪಯೋಗಗಳು ಏನೆಂದು ನೋಡುವುದಾದರೆ, ಹಣ್ಣಿನ ಕವಚವನ್ನು ಇದ್ದಿಲು ತಯಾರಿಕೆಯಲ್ಲಿ ಉಪಯೋಗಿಸಲಾಗುತ್ತದೆ. ಈ ಹಣ್ಣಿನ ಸಿಪ್ಪೆಯನ್ನು ಮಣ್ಣಿನ ಮೇಲೆ ಹೊದಿಕೆಯಾಗಿ ಉಪಯೋಗಿಸಲಾಗುತ್ತದೆ. ಇದು ಮಣ್ಣಿನಿಂದ ಆವಿಯಾಗುವ ನೀರಿನ ಪ್ರಮಾಣವನ್ನು ಮತ್ತು ಕಳೆ ಬೆಳೆಯುವುದನ್ನು ಕಡಿಮೆಗೊಳಿಸುತ್ತದೆ. ಹಣ್ಣಿನ ಕವಚದಿಂದ ಪರಿಸರ ಸ್ನೇಹಿ ಹಸಿರು ಪ್ಲಾಸ್ಟಿಕ್ಗಳನ್ನು ತಯಾರಿಸಲಾಗುತ್ತದೆ ಹಾಗೂ ಇದರಿಂದ ವಿದ್ಯುತ್ ಉತ್ಪಾದನೆಯಲ್ಲೂ ಬಳಸಬಹುದಾಗಿದೆ. ಮಕಾಡಮಿಯಾ ಹಣ್ಣಿನಿಂದ ತಯಾರಿಸಬಹುದಾದ ಖಾದ್ಯಗಳು ಯಾವ್ಯಾವುದು ಎಂದು ನೋಡುವುದಾದರೆ, ಈ ಹಣ್ಣನ್ನು ಹೆಚ್ಚಾಗಿ ಬೇಕರಿ ಪದಾರ್ಥಗಳಲ್ಲಿ ಉಪಯೋಗಿಸುತ್ತಾರೆ. ಅಂದರೆ ಚಾಕ್ಲೇಟ್ ಕೇಕ್ ತಯಾರಿಕೆಯಲ್ಲಿ ಉಪಯೋಗಿಸಲಾಗುತ್ತದೆ. ಇದರಿಂದ ತಯಾರಿಸುವ ಬಿಸ್ಕೆಟ್ಗಳು ಹಾಗೂ ಚಾಕ್ಲೇಟ್ಸ್ ತುಂಬಾ ಜನಪ್ರಿಯವಾಗಿದೆ. ಇನ್ನು ಈ ಮಕಾಡಮಿಯಾ ಹಣ್ಣಿನ ಬಗ್ಗೆ ಹೆಚ್ಚಿನ ಮಾಹಿತಿ ಪಡೆದುಕೊಳ್ಳಲು ನನ್ನ ಮೊಬೈಲ್ ನಂಬರ್ 8073780352 ಅನ್ನು ಸಂಪರ್ಕಿಸಬಹುದು. ನಮಸ್ಕಾರ. ನೇಗಿಲ ಮಿಡಿತ ಕೇಳಿದಿರಿ. ಪ್ರಸಾರ ನಿರ್ವಹಣೆ ಬಿ ಸಿದ್ದಣ್ಣ. ಅಮ್ಮೋರೆ, ಬೆಳಿಗ್ಗೆ ಎದ್ದ ಕೂಡ್ಲೆ ತಲೆ ಸುತ್ತೈತೆ. ಕೆಲ್ಸಕ್ಕೆ ಬರೋಕೆ ಕಷ್ಟ ಆಯ್ತೈತೆ. ಎಲ್ಲಿ ಯಾವ ಡಾಕ್ಟರ್ ಹತ್ರ ಹೋಗ್ಬೇಕು ಗೊತ್ತಾಯ್ತಾ ಇಲ್ಲ ಮೋರೆ. ಮನೆ ಹತ್ರನೇ ಆಸ್ಪತ್ರೆ ಇದೆಯಲ್ಲ. ಯಾವ ಆಸ್ಪತ್ರೆನೂ ಇಲ್ಲ ಕಣಮ್ಮೋರೆ. ಆರೋಗ್ಯ ಮತ್ತು ಕ್ಷೇಮ ಕೇಂದ್ರ ಇದೆಯಲ್ಲ, ಅಲ್ಗೆ ಹೋಗಿ ಪರೀಕ್ಷೆ ಮಾಡಿಸು, ಔಷಧನು ಅಲ್ಲೇ ಕೊಡ್ತಾರೆ. ದೊಡ್ಡ ಕಾಸು ಜಾಸ್ತಿ ಇರ್ಬೇಕಲ್ಲಿ. ಏನು ಇಲ್ಲ, ಪರೀಕ್ಷೆ ಚಿಕಿತ್ಸೆ ಔಷಧಿ ಎಲ್ಲನೂ ಉಚಿತ ಅಲ್ಲಿ. ನಿನ್ಗೆ ABRK ಆರೋಗ್ಯ ಕಾರ್ಡ್ ಮಾಡಿಸ್ಕೊಟ್ಟಿದ್ನಲ್ಲ, ಅದನ್ನು ಜೊತೆಗೆ ತಗೊಂಡ್ ಹೋಗು. ಹೌದಾ, ಗೊತ್ತೇ ಇರ್ಲಿಲ್ಲ, ಇವತ್ತೇ ಹೋಯ್ತೀನಿ ತಗೊಳ್ಳಿ. ರಾಜ್ಯದಲ್ಲಿ ಒಟ್ಟು 8,729 ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳಿವೆ. ರಾಷ್ಟ್ರೀಯ ಆರೋಗ್ಯ ಕಾರ್ಯಕ್ರಮದಲ್ಲಿ ಬರುವ ಎಲ್ಲ ಸೇವೆಗಳು, ಸಾಂಕ್ರಾಮಿಕ ಅಸಾಂಕ್ರಾಮಿಕ ರೋಗಗಳ ನಿರ್ವಹಣೆ, ಕಣ್ಣು ಹಲ್ಲು ಮಾನಸಿಕ ಕಾಯಿಲೆಗೂ ಉಪಚಾರ ಸಿಗುತ್ತದೆ. ಇದರ ಸಂಪೂರ್ಣ ಪ್ರಯೋಜನ ಪಡೆಯಿರಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ಮಗು ಹುಟ್ಟಿದಾಗಿನಿಂದ 16 ವರ್ಷ ತುಂಬುವವರೆಗೆ ವಿವಿಧ ಹಂತಗಳಲ್ಲಿ ನೀಡುವ ಲಸಿಕೆಗಳು ಸಂಪೂರ್ಣ ಉಚಿತ. ಗರ್ಭಿಣಿಯರಿಗೆ TD ಲಸಿಕೆ, ಮಗು ಹುಟ್ಟಿದ ತಕ್ಷಣ BCG, ಹೆಪಟೈಟಿಸ್ ಬಿ ಪೋಲಿಯೋ ಹನಿ, 1.5 ಮತ್ತು 3.5 ತಿಂಗಳಲ್ಲಿ ಇಂಜೆಕ್ಟಬಲ್ ಪೋಲಿಯೋ ವ್ಯಾಕ್ಸಿನ್, 1.5, 2.5, 3.5 ತಿಂಗಳಲ್ಲಿ ರೋಟಾವೈರಸ್ ಪೋಲಿಯೋ ಲಸಿಕೆ ಪೆಂಟಾವೆಲೆಂಟ್ ಲಸಿಕೆ, 1.5, 3.5 ಮತ್ತು 9 ತಿಂಗಳಲ್ಲಿ 3 ವರಸೆ PCV ಲಸಿಕೆ, 9 ತಿಂಗಳ ನಂತರ 1.5 ವರಸೆ ದಡಾರಾ ರುಬೆಲ್ಲಾ ಲಸಿಕೆ, 1.5 ವರಸೆ JE ಲಸಿಕೆ ಹಾಗೂ ವಿಟಮಿನ್ ಎ, 1.5 ವರ್ಷದಲ್ಲಿ 2.5 ವರಸೆ ದಡಾರಾ ರುಬೆಲ್ಲಾ ಲಸಿಕೆ, 2.5 ವರಸೆ JE ಲಸಿಕೆ, ಪೋಲಿಯೋ ಹನಿ ಬೂಸ್ಟರ್ ಹಾಗೂ DPT ಬೂಸ್ಟರ್ 1, 5 ವರ್ಷಕ್ಕೆ DPT ಬೂಸ್ಟರ್ 2, 10 ಮತ್ತು 16 ವರ್ಷಕ್ಕೆ TD ಲಸಿಕೆ ಹಾಕಲಾಗುವುದು. ಹೆಚ್ಚಿನ ಮಾಹಿತಿಗೆ ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರ ಸಂಪರ್ಕಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಇನ್ನು ಮುಂದೆ ತೋಟಗಾರಿಕೆ ಬೆಳೆಗಳ ಅನುಭವಗಳು ಈ ಕುರಿತು ದಾವಣಗೆರೆ ತಾಲೂಕು ಕುಕ್ಕವಾಡ ಗ್ರಾಮದ ಕೃಷಿಕ ಲಿಂಗೇಶ್ ಅವರೊಂದಿಗೆ ಸಂದರ್ಶನ ಕೇಳೋಣ. ರೈತ ಬಾಂಧವರೇ, ಈ ದಿನ ನಮ್ಮ ಜೊತೆ ದಾವಣಗೆರೆ ತಾಲೂಕು ಕುಕ್ಕವಾಡ ಗ್ರಾಮದ ಪ್ರಗತಿಪರ ಕೃಷಿಕರಾದ ಕೆ ಲಿಂಗೇಶ್ ಅವರು ನಮ್ಮ ಜೊತೆಗಿದ್ದಾರೆ. ಅವರು ತೋಟಗಾರಿಕೆ ಬೆಳೆಗಳ ಅನುಭವಗಳನ್ನು ನಮ್ಮ ರೈತರ ಜೊತೆ ಹಂಚಿಕೊಳ್ಳಿಕ್ಕೆ ಬಂದಿದ್ದಾರೆ. ಲಿಂಗೇಶ್ ಅವರ ಈ ಕಾರ್ಯಕ್ರಮ ಸ್ವಾಗತಕ್ಕೆ ನಮಸ್ಕಾರ. ನಮಸ್ಕಾರ. ಲಿಂಗೇಶ್ ಅವರು ಈ ಕೃಷಿ ಬದುಕಿಗೆ ಬಂದಾಗ ಎಷ್ಟು ವರ್ಷ ಆಯಿತು? ಸುಮಾರು 25 ವರ್ಷ ಆಯಿತು. ನಾವು ಮೂಲತಃ ಕೃಷಿಕರು. ನಾನು ITI ಮಾಡಿದ್ದೆ. ITI ಮಾಡಿ ಬೆಂಗಳೂರಲ್ಲಿ ಜಾಬ್ ಹೋಗ್ಬೇಕಂತ ಹೋಗಿ 1-2 ವರ್ಷ ಜಾಬ್ ಮಾಡಿದೆ. ತದನಂತರ ದಿನಗಳಲ್ಲಿ 2007-2008 ಟೈಮಲ್ಲಿ ಬರಗಾಲ ಬಂದ್ರಿಂದ ಸ್ವಲ್ಪ ನೀರಿನ ಅಭಾವ ಜಾಸ್ತಿ ಆಗಿ ತಂದೆಯವ್ರಿಗೆ ಸ್ವಲ್ಪ ನೀರಿನ ತೊಂದರೆ ಆಗಿ ಅವ್ರದ್ದು ಹೆಲ್ತ್ ಹಾಳಾಯಿತು. ಹಿರೇಮಗ ಆಗಿರೋದ್ರಿಂದ ಮನೆ ಜವಾಬ್ದಾರಿಗಳು ಸ್ವಲ್ಪ ಜಾಸ್ತಿ ಇರೋದ್ರಿಂದ ನಾನು ಮತ್ತೆ ವಾಪಸ್ಸು ಕೃಷಿಗೆ ಬಂದೆ. ಕೃಷಿಗೆ ಬಂದ ತಂದ್ರಂತರ ಸ್ವಲ್ಪ ದಿವಸದಲ್ಲಿ ನಮ್ಮ ತಂದೆಯವರ ಆರೋಗ್ಯ ಭಾಳ ಹದಗೆಟ್ಟು ಸುಮಾರು ಈಗ 10 ವರ್ಷದಿಂದ ತೀರ್ಕೊಂಡ್ರು. ಆವಾಗಿಂದ ನಾನು ಕೃಷಿಲೇ ಹೆಚ್ಚಾಗಿ ತೊಡಸ್ಕೊಂಡಿದ್ದೀನಿ ಸರ್. ಉದ್ಯೋಗ ಮಾಡ್ತಿದ್ದಂಥವ್ರು ಈ ಕೃಷಿ ಬದುಕಿಗೆ ಬಂದ್ವಿ, ಕೃಷಿ ಬದುಕು ಮಾಡ್ಬೇಕು ಅಂತಂದ್ರೆ, ಹಾಗಿದ್ರೆ ಈ ಕೃಷಿ ಬದುಕು ಲಾಭದಾಯಕ ಅನ್ಸುತ್ತಾ? ಕೃಷಿ ಬದುಕು ಮೊದಲು ನಾವು ಕೃಷಿಗೆ ಬಂದಾಗ ಅಂತ ಲಾಭದಾಯಕ ಅಂತ ಅನಿಸ್ಲಿಲ್ಲ. ಅವಾಗ ಯಥೇಚ್ಛವಾಗಿ ನಮ್ಮಲ್ಲಿ ತೋಟ ಕಡಿಮೆ ಇತ್ತು. ಗದ್ದೆ ಮತ್ತೆ ಜೋಳ ರಾಗಿ ಕಬ್ಬನ್ನು ಬೆಳೀತಾ ಇದ್ವಿ. ತದನಂತರ ದಿನಗಳಲ್ಲಿ ನಮಗೆ ಬರ್ತಾ 4 ಕಡೆ ಅಡ್ಡಾಡ್ತಾ ತಿಳ್ಕೊಂಡ್ವಿ ಎಷ್ಟು ನಾವು ಎಕ್ಸ್ಪೆನ್ಸ್ ಆಗ್ತಾ ಇದೀವಿ, ಅದರಿಂದ ಎಷ್ಟು ಆದಾಯ ಬರ್ತಾ ಇದೆ, ನಾವು ಹಿಂಗೆ ಮಾಡ್ಕೊಂತವ್ರು ಹಿಂಗೆ ಆಗ್ತೀವಲ್ಲ ಅನ್ನೋ ಒಂದು ಉದ್ದೇಶದಿಂದ ತೋಟಗಾರಿಕೆ ಬೆಳೆಗಳು ಸ್ವಲ್ಪ ಲಾಭದಾಯಕ ಅನ್ನಿಸ್ತು. ಆಮೇಲೆ ಕೆಲವರು ಮಿಸ್ಗೈಡ್ ಮಾಡಿದರು, ಈಗ ನೀನು ತೋಟ ಕಟ್ಟಿ 6 ವರ್ಷ ಬಂದ್ಮೇಲೆ ಏನು ಮಾಡ್ತೀಯ ಹಂಗೆ ಹಿಂಗೆ ಅಂದರು. ಅದಕ್ಕೆ ನಾವು ಸಡನ್ನಾಗಿ ತೋಟಗಾರಿಕೆ ಬೆಳೆಗೆ ಹೋಗಲಿಲ್ಲ. ಸ್ವಸ್ವಲ್ಪನೇ ಡೆವಲಪ್ ಮಾಡ್ಕೊಂತ ಫಸ್ಟ್ ಒಂದು ನಮ್ಮದು 23 ಎಕರೆ ಜಮೀನಿತ್ತು. ಆ 23 ಎಕರೆ ಜಮೀನಿನಲ್ಲಿ ಮೊದಲನೇದಾಗಿ 1-4 ಎಕರೆ ಮಾತ್ರ ತೋಟ ಮಾಡಿದ್ವಿ. ಆ 4-5 ಎಕರೆ ತೋಟದಲ್ಲಿ ಉಪಬೆಳೆಯಾಗಿ ಮೆಕ್ಕೆಜೋಳವನ್ನು ಬೆಳ್ಕೊಳ್ತಾ ಇದ್ವಿ. 1-2 ವರ್ಷ ಅದು ಖಾಲಿ ಬಿಟ್ಟು ಫಸಲು ಬೆಳೆ ಸ್ಟಾರ್ಟ್ ಮಾಡಿದ ಮೇಲೆ ಮತ್ತೆ ಬೇರೆ ಹೊಲಗಳಿಗೆ ಅದನ್ನ ಎಕ್ಸ್ಟೆಂಡ್ ಮಾಡ್ಕೊಂತ ಹೋಗ್ತಾ ಇದ್ವಿ ಸರ್. ಈಗ ಒಟ್ಟು 23 ಎಕರೆ ಜಮೀನು ಇದೆಯಾ ನಿಮ್ದು? ಹೌದು, 23 ಎಕರೆ ಜಮೀನು. 23 ಎಕರೆನೂ ಎಲ್ಲ ನೀರಾವರಿ ಮಾಡಿದ್ರ ಅಥವಾ ಏನಾದರೂ ಕುಷ್ಕಿ ಜಮೀನು ಇದೆಯಾ? ಕುಷ್ಕಿ ಜಮೀನು ಇದೆ ಸರ್. ಕುಷ್ಕಿ ಜಮೀನುಗಳೆಲ್ಲ ಈ ಬೋರ್ ಹಾಕ್ಸ್ಬಿಟ್ಟು ಆಮೇಲೆ ನಮ್ಮಲ್ಲಿ ಶಾಗ್ಲೆ ಹಳ್ಳ ಅಂತ ಇದೆ, ಆ ಹಳ್ಳದಿಂದ ಪಂಪ್ ಸೆಟ್ ಲಿಫ್ಟ್ ಇರಿಗೇಷನ್ ಮಾಡ್ಕೊಂಡು ಅಲ್ಲಿ ತೋಟಗಳನ್ನ ನಾವು ಯಥೇಚ್ಛ ಮಾಡಿದ್ವಿ ಸರ್. ಈಗ ಒಟ್ಟು 23 ಎಕರೆಯಲ್ಲಿ ಏನೇನು ಬೆಳೆಗಳು ಬೆಳೀತಾ ಇದ್ರ ಸರ್? ನಾವು ಹೆಚ್ಚಾಗಿ ಈಗ ಸದ್ಯ ಅಡಿಕೆ ಮತ್ತೆ ತೆಂಗು ಕಬ್ಬು ಮೆಣಸು ರಕ್ತ ಚಂದನ ಅಂತ ಹೇಳಿ 1.25 ಎಕರೆ ಹೊಸದಾಗಿ ಮಾಡಿದ್ದೀನಿ. ಈಗ 1-6 ವರ್ಷ ಆಯಿತು. ಉಪಬೆಳೆಯಾಗಿ ಅಡಿಕೆ ತೋಟದಲ್ಲಿ ಮೆಣಸು ಚಕ್ಕೆ ಆಮೇಲೆ ಜಾಕಾಯಿ ಸ್ವಲ್ಪ ಮಟ್ಟಿಗೆ ಮಾಡ್ಕೊಂಡಿದ್ದೀನಿ, ಇತ್ತೀಚೆಗೆ ಮಾಡಿರೋದು ಅದೆಲ್ಲ. ಏಲಕ್ಕಿ 2 ವರ್ಷ ಆಯಿತು ಮಾಡಿ. ಹೆಚ್ಚು ಈ ತೋಟಗಾರಿಕೆ ಬೆಳೆಗಳ ಕಡೆನೇ ಹೆಚ್ಚು ಆಸಕ್ತಿ ಇದೆ, ಏನು ಕಾರಣ ಅನ್ಸುತ್ತೆ? ಈ ಬರ್ತಾ ಬರೋ ದಿನಗಳಲ್ಲಿ ಲೇಬರ್ ಪ್ರಾಬ್ಲಮ್ ಜಾಸ್ತಿ ಆಗ್ತಾ ಇತ್ತು. ಆಮೇಲೆ ಈಗ ನಾವು ತೋಟಗಾರಿಕೆ ಬೆಳೆಗಳಿಗೆ ಕೊಟ್ಟಿಗೆ ಗೊಬ್ಬರ, ನಮ್ಮಲ್ಲಿ ದನಗಳು ಇದ್ದಾವೆ, ಆ ಕೊಟ್ಟಿಗೆ ಗೊಬ್ಬರನೇ ಸಾಕಾಗ್ತದೆ. ಅದೇ ರೀತಿ ನಾವು ಭತ್ತ ಮತ್ತು ಕಬ್ಬನ್ನು ಯಥೇಚ್ಛ ಮಾಡಿದರೆ ನಾವು ರಾಸಾಯನಿಕ ಬೆಳೆಗಳಿಗೆ ಗೊಬ್ಬರಗಳಿಗೆ ಜಾಸ್ತಿ ದುಡ್ಡು ಕೊಟ್ಟು ತೊಗೊಳ್ಬೇಕಾಗ್ತದೆ. ಇರತಕ್ಕಂಥ ಜಾನುವಾರುಗಳದ್ದು ನಮ್ಮ ಹೊಲಗಳಿಗೆ ಸಾಕಷ್ಟು ಗೊಬ್ಬರ ಆಗಲ್ಲ. ಈಗ ನಮ್ಮ ಕಡೆ ಗೊಬ್ಬರಗಳ ರೇಟು ಸಿಕ್ಕಾಬಿಟ್ಟು ಆಗಿದೆ, 6,000-7,000 ರೂಪಾಯಿ ಕೊಟ್ಟಿಗೆ ಗೊಬ್ಬರ ಲೋಡ್ ಇದೆ. ಹಂಗಾಗ್ಬಿಟ್ಟು ಎಕ್ಸ್ಪೆನ್ಸ್ಗಳು ಜಾಸ್ತಿ ಆಗ್ತಾ ಇತ್ತು, ಲೇಬರ್ಸ್ ಪ್ರಾಬ್ಲಮ್ ಜಾಸ್ತಿ ಆಗ್ತಾ ಇತ್ತು. ಆಮೇಲೆ ನಮಗೆ ಯಥೇಚ್ಛವಾಗಿ ಭತ್ತ ಕಬ್ಬಿಗೆ ನೀರು ಜಾಸ್ತಿ ಬೇಕಾಗ್ತಾ ಇತ್ತು. ಈ ತೋಟಗಳು ಮಾಡಿದರೆ ನಮಗೆ ಡ್ರಿಪ್ ಇರಿಗೇಷನ್ ಮುಖಾಂತರ ನೀರಿನ ಅವಶ್ಯಕತೆ ಕಮ್ಮಿ ಆಗ್ತಾ ಇದೆ. ಆ ಒಂದು ಉದ್ದೇಶಕ್ಕೋಸ್ಕರ ನಾವು ತೋಟಗಾರಿಕೆ ಬೆಳೆಗಳಿಗೆ ಸ್ವಲ್ಪ ಜಾಸ್ತಿ ಒತ್ತನ್ನು ಕೊಟ್ಟಿವಿ. ಮೇಲತ್ವಾಗಿ ನಮ್ಮ ದಳಬಾಳ ಕೃಷಿ ವಿಜ್ಞಾನ ಕೇಂದ್ರ ಬಸನಗೌಡರು ನಮಗೆ ಬೇಗ ಸಿಗ್ತಾರೆ. ದೇವರಾಜ್ ಸರ್ ಒಂದು ಫೋನ್ ಮಾಡಿದರೆ ಏನಾಗಿದೆ, ಏನು ನಿಮ್ಮ ತೋಟದಲ್ಲಿ ಏನು ಸಮಸ್ಯೆ ಇದೆ, ಯಾವ ಸೈಂಟಿಸ್ಟ್ ಬೇಕು ಏನು ಅಂತಂದೇಳಿ ಬರ್ತಾರೆ. ತೋಟಗಳನ್ನು ತಿಂಗಳಿಗೆ ಒಂದು ಸಲ 2 ತಿಂಗಳು ವಿಸಿಟ್ ಮಾಡ್ತಾರೆ. ಅದಕ್ಕೆ ಏನು ಅವಶ್ಯಕತೆ ಇದೆ, ಏನು ಮಾಡಿದ್ರೆ ಅನುಕೂಲ ಆಗುತ್ತೆ, ಅದ್ರ ಬಗ್ಗೆ ಮಾಹಿತಿಗಳನ್ನು ಚೆನ್ನಾಗಿ ಕೊಡ್ತಾ ಇದ್ದಾರೆ. ಹಂಗಾಗಿ ನಾವು ಈ ತೋಟಗಾರಿಕೆ ಬೆಳೆಗಳಿಗೆ ಜಾಸ್ತಿ ಒತ್ತನ್ನು ಕೊಡ್ತಾ ಇದ್ದೀನಿ ಸರ್. ಅಡಿಕೆ ಎಲ್ಲ ಎಷ್ಟು ಎಕರೆ ನಾಟಿ ಮಾಡಿದ್ರೆ ಅದೆಲ್ಲ ಫಸಲು ಬರ್ತಾ ಇದೆಯಾ ಸರ್? ಈಗ ಅಡಿಕೆ ನಮ್ದು ಬಂದ್ಬಿಟ್ಟು 13 ಎಕರೆ ಅಡಿಕೆ ಇದೆ. 13 ಎಕರೆಯಲ್ಲಿ ಈಗ ನಂದು 9 ಎಕರೆ ಫಸಲು ಬಂದಿದೆ ಸರ್, ಕೆಡುತ್ತಾ ಇದ್ದೀನಿ. ಈ ಸಲ ಮಳೆ ಹೆಚ್ಚಾಗಿ ಆಗಿರೋದ್ರಿಂದ ಸ್ವಲ್ಪ ಇಳುವರಿ ಕಮ್ಮಿ ಆಗಿದೆ. ಅಡಿಕೆ ತೋಟನೆಲ್ಲ ನಿಮ್ ತಂದೆಯೇ ಮಾಡಿದ್ದ, ನೀವು ವಯಸ್ಸಿಗೆ ಬಂದ್ಮೇಲೆ ನೀವು ಮಾಡಿದ್ದ? ಇಲ್ಲ ಸರ್, ನಮ್ಮ ತಂದೆಯವರು 1 ಎಕರೆ ಮಾಡಿದ್ರು. ತದನಂತರ ದಿನಗಳಲ್ಲಿ ನಾವು ಸ್ವಲ್ಪ ಅಲ್ಲಿ ತಂದೆ ಒಬ್ಬರೇ ಇರೋದ್ರಿಂದ ಅವರಿಗೆ ಕೃಷಿ ಜಮೀನನ್ನ ನಿಭಾಯಿಸಕ್ ಕಷ್ಟ ಆಗ್ತಾ ಇತ್ತು. ಹಂಗಾಗಿ ನಾವು ಬಂದ್ಮೇಲೆ ಸ್ವಲ್ಪ ತೋಟಗಳನ್ನ ಅವಾಗೆಲ್ಲ ಗದ್ದೆಗಳದ್ದೆಲ್ಲ ಲೆವೆಲ್ ಮಾಡ್ಕೊಂಡು ತೋಟಕ್ಕೆ ಏನ್ ಮಾಡ್ಬೇಕು ಅದನ್ನೆಲ್ಲ ಅದ್ಭಸ್ತಗಳನ್ನ ಮಾಡ್ಕೊಂಡು ತೋಟಗಳನ್ನ ಇಂಪ್ರೂವ್ ಮಾಡ್ಕೊಂತ ಬಂದಿದ್ವಿ. ಈ ಅಡಿಕೆ ಅಂದ್ರೆ ಎಷ್ಟು ಅಂತರದಲ್ಲಿ ನಾಟಿ ಮಾಡಿದ್ರೆ ಒಳ್ಳೆ ಇಳುವರಿ ನಿರೀಕ್ಷೆ ಮಾಡಬಹುದು ರೈತರು? ನನ್ನ ಒಂದು ವೈಯಕ್ತಿಕ ಹೇಳ್ಬೇಕಂದ್ರೆ ನಾವು ಫಸ್ಟ್ ನಮಗೆ ಬುದ್ಧಿ ಬಂದಾಗಿ ಗಿಡನ 8-8 ದಾಯದಲ್ಲಿ ಹಾಕ್ತಾ ಇದ್ರು, ಆಮೇಲೆ 6-8 ಆಗ್ತಾ ಇದ್ರು ರೈತರುಗಳು. ಎಲ್ಲವನ್ನು ನೋಡಿದ್ವಿ. ನಮ್ ತೋಟದಲ್ಲಿ 1.5-9 ಮಾಡಿದೀವಿ, 1.5 ಎಕರೆ. 1.5 ಎಕರೆ 8-8.5 ಮಾಡಿದೀವಿ. ಇವೆಲ್ಲವನ್ನು ನೋಡ್ಕೊಂಡಾಗ ಹೆಚ್ಚು ಸ್ಪೇಸ್ ಕೊಟ್ಟು ನಾವೇನು ಅಡಿಕೆ ಬೆಳಿತೀವಿ ಆ ಅಡಿಕೆ ಇಳ್ಳು ಚೆನ್ನಾಗಿ ಬರ್ತಾ ಇದೆ. ನನ್ನ ವೈಯಕ್ತಿಕ ಇದು, ಕೆಲವು ರೈತರುಗಳು ಯಾವ ರೀತಿ ಬರ್ತದೆ ಗೊತ್ತಿಲ್ಲ. ನಮ್ಮ ತೋಟದಲ್ಲಿ ಏನು 9-8.5 ದಾಯ ಮಾಡಿದೀವಿ, ಇದರಲ್ಲಿ ಒಳ್ಳೆ ಅಡಿಕೆ ಬರ್ತಾ ಇದೆ ಸರ್. ಅಂದ್ರೆ ನಮ್ಮ ರೈತರು ಈ ತರ 8.5-9 ಈ ತರ ಅಂತರ ಕೊಟ್ಟಾಗ ಗಾಳಿ ಬೆಳಕು ಚೆನ್ನಾಗುತ್ತೆ ಮತ್ತೆ ಇಳುವರಿನೂ ಚೆನ್ನಾಗಿ ಬರುತ್ತೆ. ಈಗ ನಮ್ಮ ರೈತರು ಕೆಲವರು 6-7 ಅಂತರ ಕೊಟ್ಟಾಗ ಗಿಡಗಳ ಸಂಖ್ಯೆ ಜಾಸ್ತಿ ಆಗ್ಬೋದು, ಹೆಚ್ಚು ನಾವು ಇಳುವರಿ ನಿರೀಕ್ಷೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತೀರ? ಇಲ್ಲ ಸರ್. ಏನಾಗುತ್ತೆ ಅಂದ್ರೆ ನಾವು ಸ್ಪೇಸ್ ಜಾಸ್ತಿ ಕೊಟ್ಟ ಹಾಗೆ ಸ್ವಲ್ಪ ಗಾಳಿ ಬೆಳಕು ಚೆನ್ನಾಗಿ ಬೀಳುತ್ತೆ. ಆದಷ್ಟು ನನ್ನ ವೈಯಕ್ತಿಕ ಹೇಳಬೇಕು ಅಂದ್ರೆ ನಾವು ಮೂಡ ಪಡುವ ಅಂತ ಹೇಳ್ತೀವಿ. ಹಿಂದೆ ಏನು ಯಜಮಾನರುಗಳು ಹೇಳ್ತಾ ಇದ್ರು, ಮೂಡ ಪಡುವ ಗಾಳಿ ಆಡ್ತತಿ, ಮೂಡ ಪಡುವ ಸಾಲ್ ಮಾಡ್ರಿ ಅಂತ ಹೇಳ್ತಾ ಇದ್ರು. ಆ ಒಂದು ಉದ್ದೇಶಕ್ಕೋಸ್ಕರ ನಾನು ಉತ್ತರ ದಕ್ಷಿಣ 9 ಅಡಿ ಮಾಡಿಬಿಟ್ಟು ಪೂರ್ವ ಪಶ್ಚಿಮ 8.5 ಅಡಿ ಮಾಡಿದ್ದೀನಿ. ಉತ್ತರ ದಕ್ಷಿಣ 8.5 ಯಾಕೆ ಮಾಡ್ತೀವಿ ಅಂದ್ರೆ ಗಾಳಿ ಬೆಳಕು ಸರಿಸಾಗಿ ಆಡ್ತಾ ಇರುತ್ತೆ, ಹಂಗಾಗ್ಬಿಟ್ಟು ಈಳು ಚೆನ್ನಾಗಿ ಬರುತ್ತೆ. ಆಮೇಲೆ ಒಂದು ಅಡಿಕೆ ಗಿಡದಿಂದ ಅಡಿಕೆ ಗರಿಗೆ ಗರಿ ತಾಗಲ್ಲ, ಅವಾಗ ಯಾವುದೇ ರೀತಿ ಡಿಸ್ಟರ್ಬೆನ್ಸ್ ಆಗಲ್ಲ ಗಿಡಗಳಿಗೆ, ಈಳು ಚೆನ್ನಾಗಿ ಬರುತ್ತೆ. ಮತ್ತೆ ಈಗ ಎಲ್ಲ ಕೂಲಿ ಕಾರ್ಮಿಕರ ಸಮಸ್ಯೆ ಇರೋದ್ರಿಂದ ಗೊಬ್ಬರ ಮಣ್ಣು ಎಲ್ಲ ಅದರಲ್ಲೇ ಟ್ರ್ಯಾಕ್ಟರ್ ಓಡಾಡೋದ್ರಿಂದ ಮತ್ತೆ ವ್ಯವಸಾಯ ಮಾಡ್ಲಿಕ್ಕೂ ಸಾಕಷ್ಟು ಅನುಕೂಲ ಅಂತೀರ? ಹೌದು ಸರ್, ಈ ಟ್ರ್ಯಾಕ್ಟರ್ಗಳು ಹೋಗೋದ್ರಿಂದ ಈಗ ಸಣ್ಣ ಟ್ರ್ಯಾಕ್ಟರ್ ಮಾಡ್ಕೊಂಡಿದೀವಿ. ಸಣ್ಣ ಟ್ರ್ಯಾಕ್ಟರ್ ಅಲ್ಲಿ ಗಿಡಗಿಡಕ್ಕೂ ಸಹ ಗೊಬ್ಬರನ ನಾವೇ ಅನ್ವಾಲ್ ಮಾಡ್ಕೊಳ್ತೀವಿ. ಈಗ ನಾವು ಸ್ವಲ್ಪ ಗೋಬರ್ ಗ್ಯಾಸ್ ಮಾಡ್ಕೊಂಡಿದೀವಿ, ಆ ಗೋಬರ್ ಗ್ಯಾಸ್ ಸ್ಲರಿಯಲ್ಲೇ ನಮ್ಮ ತೋಟಗಳಿಗೆ ಸಾಕಷ್ಟು. ನನ್ನ ಒಂದು 2 ಗೀರ್ ಹಸು ಇದೆ, 1-2 ಎಮ್ಮೆ ಇದೆ. 2 ಹಸು 2 ಎಮ್ಮೆ ಇರೋದ್ರಿಂದ ನಂದು 9 ಎಕರೆ ತೋಟಕ್ಕೂ ಸಾಕಷ್ಟು ಗಂಜಲನ. ನಾವು ಏನ್ ಮಾಡ್ತೀವಿ ಅಂದ್ರೆ ಗೋಬರ್ ಗ್ಯಾಸ್ ಇಂದ ಬರ್ತಕ್ಕಂಥ ಸ್ಲರಿನ ಸಪರೇಟ್ ಮತ್ತೆ ಒಂದು ಗುಂಡಿ ಮಾಡಿಬಿಟ್ಟು ಗೋಬರ್ ಗ್ಯಾಸ್ ಕೆಲವರು ಜೀವಾಮೃತ ಮಾಡ್ಲಿಕ್ಕೆ ಸಪರೇಟ್ ಯೂನಿಟ್ ಮಾಡ್ಕೊಂಡಿದ್ದಾರೆ. ಬಟ್ ನಾನು ವೈಯಕ್ತಿಕ ಏನ್ ಮಾಡಿದ್ದೀನಿ ಅಂದ್ರೆ ಆ ಗೋಬರ್ ಗ್ಯಾಸ್ ಗುಂಡಿಗೆ ತಿಂಗಳಿಗೆ ಒಂದ್ಸಲ 1.5 ತಿಂಗಳಿಗೆ ಒಂದ್ಸಲ ಬೆಲ್ಲ ಮತ್ತೆ ದ್ವಿದಳ ಧಾನ್ಯ ಹಿಟ್ಟನ್ನು ಹಾಕ್ತೀನಿ. ಅದರಿಂದ ಬರ್ತಕ್ಕಂಥ ಸ್ಲರಿಯನ್ನ ಟ್ರ್ಯಾಕ್ಟರ್ ಲೋಡ್ ಮಾಡ್ಕೊಂಡು ಗಾಡಿ ಮಾಡಿಸಿದೀವಿ ಟ್ರ್ಯಾಕ್ಟರ್ಗೆ, ಅದನ್ನ ಗಿಡಗಿಡಕ್ಕೂ ಹಾಕೊಳ್ತಾ ಹೋಗ್ತಾ ಇರ್ತೀವಿ. ಆಕ ಟೈಮ್ ಹೆಂಗಪ್ಪ ಅಂದ್ರೆ ಭೂಮಿ ಹಸಿ ಇದ್ದಾಗ ಮಾತ್ರ ನಾವು ಜೀವಾಮೃತ ಆಗ್ಲಿ, ಆಮೇಲೆ ನಾವು ಗೋಕುಪಾಮೃತ ಆಗ್ಲಿ ಮತ್ತೆ ಸ್ಲರಿಯನ್ನ ಕೊಡಬೇಕು, ಅವಾಗ ಮಾತ್ರ ಅದು ಕೆಲಸ ಮಾಡುತ್ತೆ. ನಾವು ಒಣ ಭೂಮಿಯಲ್ಲಿ ಹೋಗಿ ನಾವು ಸ್ಲರಿ ಹಾಕೋದು ಗೋಕುಪಾಮೃತ ಹಾಕೋದು ಹಾಕಿದ್ರೆ ಅದು ಏನು ಕೆಲಸ ಮಾಡಲ್ಲ ಅನ್ನೋ ನನ್ನ ವೈಯಕ್ತಿಕ ಅಭಿಪ್ರಾಯ ಸರ್. ಅಂದ್ರೆ ಹೆಚ್ಚು ನೀವು ಈ ಸಾವಯವ ಕೃಷಿಗೆ ಒತ್ತು ಕೊಡ್ತಾ ಇದ್ರ? ಹೌದು ಸರ್, ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗಿ ನಾವು ಸಾವಯವ ಕೃಷಿಗೆ ಒತ್ತು ಕೊಡ್ತಾ ಇದೀವಿ. ಮತ್ತೆ ನೀರು ನಿರ್ವಹಣೆ ಎಲ್ಲ ಡ್ರಿಪ್ ಮಾಡಿದ್ರ ಅಥವಾ ಏನು ಆಯಿ ನೀರೇ ಕೊಡ್ತಾ ಇದ್ದೀವಿ? ಇಲ್ಲ ಸರ್, ನಾವು ಡ್ರಿಪ್ ಮಾಡಿನೇ ತೋಟ ಮಾಡೋದು. ಆಯಿ ನೀರಂತೂ ಕನಸು ಮನಸ್ಸಾಗಿದೆ, ಡ್ರಿಪ್ ಮಾಡಿ ನಾನು ತೋಟ ಮಾಡ್ತಾ ಇರೋದು ಸರ್. ಈಗ ನಿಮ್ಮ ತೋಟದಲ್ಲಿ ಚೆನ್ನಾಗಿ ಇಳುವರಿ ಕೊಡ್ಬೇಕಂದ್ರೆ ಮೇಲ್ಗೊಬ್ಬರ ಕೊಡ್ಬೇಕಾಗತ್ತೆ. ನೀವೀಗೆಲ್ಲ ಸ್ಲರಿ ಇದನ್ನೆಲ್ಲ ಕೊಡ್ತೀವಿ ಅಂತ ಹೇಳಿದ್ರಿ, ಮತ್ತೆ ಕೆಲವು ರೈತರು ಈ ಕೊಟ್ಟಿಗೆ ಗೊಬ್ಬರ, ಕೆರೆಗೂಡು, ಕೆಂಪು ಮಣ್ಣು ಎಲ್ಲ ಹೊಡಿಸ್ತೀವಪ್ಪ ವರ್ಷಕ್ಕೊಂದ್ಸರಿ 2 ಸರಿ ಅಂತ ಹೇಳ್ತಾರೆ. ಮೇಲ್ಗೊಬ್ಬರ ಏನೇನು ಕೊಡ್ತೀರಾ, 2 ಸರಿ ಕೊಡ್ತಾರೆ ವರ್ಷದಲ್ಲಿ? ನಮ್ಮ ಸುತ್ತಮುತ್ತ ಭಾಗದಲ್ಲಿ ಮಣ್ಣು ಸಿಗೋದು ತುಂಬಾ ಕಷ್ಟ. ನಮ್ದೆಲ್ಲ ಇರಿಗೇಷನ್ ಲ್ಯಾಂಡ್ ಆಗಿರೋದ್ರಿಂದ ಆ ಮಣ್ಣಲ್ಲಿ ಅದುಡಿಕೆರೆಯಲ್ಲಿ ಸುಮಾರು 2007 ಅದುಡಿಕೆರೆ ಖಾಲಿ ಆಗಿತ್ತು. ಆ ಟೈಮಲ್ಲಿ ಸ್ವಲ್ಪ ಮಣ್ಣು ಏರಿದ್ವಿತ್ತು ಕೂಡ, ಏರಿದಾಗ ಸುಮಾರು ಗಿಡಗಳು ಹೋದು ನಮ್ಮವು. ಅಂದ್ರೆ ಏನಾಗಿತ್ತು ಅಂದ್ರೆ ಆ ಮಣ್ಣಲ್ಲಿ ಚೇಳಂಶ ಜಾಸ್ತಿ ಆಗಿತ್ತು. ಬಹಳ ಜನ ಏನೋ ಮಣ್ಣು ಸಿಗುತ್ತೆ ಅನ್ನೋ ಒಂದು ಆಸೆಗೆ ಏರಿದ್ವಿ. ಗಿಡ ಕಳ್ಕೊಂಡ್ವಿ. ಕೆಲವರು ಹೇಳ್ತಾರೆ ಹೊರಗಡೆ ಮಣ್ಣು ಹಾಕಿದ್ರೆ ಚೆನ್ನಾಗಿ ಅಂತ ಹೇಳ್ಬಿಟ್ಟು. ಮಣ್ಣು ಹಾಕಿದ್ರೆ ಉತ್ತಮ ಯಾವುದು ಅಂದರೆ ಗುಡ್ಡಗಾಡಿಂದ ಬರತಕ್ಕಂಥ ಮಣ್ಣು ಶೇಖರಣೆ ಆಗಿದ್ದನ್ನು ಸಡನ್ ತೋಟಕ್ಕೆ ಹಾಕಬಾರ್ದು, ಅದನ್ನು ಸ್ಟಾಕ್ ಮಾಡಿ ಒಂದೆರಡು ವರ್ಷ ಬಿಟ್ಟು ಅದರ ಜೊತೆಗೆ ಕೋಳಿ ಗೊಬ್ಬರ ಆಗಲಿ ಕುರಿ ಗೊಬ್ಬರ ದನಿ ಗೊಬ್ಬರ ಮಿಕ್ಸ್ ಮಾಡಿ ಹಾಕೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ. ನಾವು ಡೈರೆಕ್ಟಾಗಿ ಮಣ್ಣು ಸಿಗುತ್ತೆ, ಲೇಬರ್ ಕಾಸ್ಟ್ ಜಾಸ್ತಿ ಆಗುತ್ತೆ ಅಂತಂದೇಳಿ ಮಣ್ಣು ಹಾಕೋದ್ರಿಂದ ಲಾಸ್ಟ್ ಟೈಮು 100 ಕೆರೆದು ನಾನು ಒಂದು 50 ಮಣ್ಣೇರಿದ್ದೆ, ಅದನ್ನು ಸಹ ಸ್ಟಾಕ್ ಮಾಡಿ ಏರಿದೀವಿ ಹಾಕ್ತೀವಿನ ಸಡನ್ ತೋಟಕ್ಕೆ ಹಾಕಲಿಲ್ಲ. ಏನಾಗುತ್ತೆ ಅಂತಂದರೆ ಈಗ ನಾವೊಂದು ಹೆಣ್ಣನ್ನು ನಮ್ಮ ಮದುವೆ ಮಾಡ್ಕೊಂಡು ಕರ್ಕೊಂಬಂದಾಗ ಆ ಹೆಣ್ಣಿಗೆ ನಮ್ಮ ಮನೆ ಪರಿಸ್ಥಿತಿ ಒಂದು ವಾತಾವರಣ ಗೊತ್ತಿರಲ್ಲ. ಬಟ್ ಕಾಲಕ್ರಮೇಣ ಆದಮೇಲೆ ಅದು ಹಿಂಗೆ ಈ ಮನೆ ವಾತಾವರಣ ಏನಂದ ಹೊಂದ್ಕೊಳ್ಳೋಕೆ ಪ್ರಾರಂಭ ಆಗುತ್ತೆ. ಅದೇ ರೀತಿ ಸಹ ಮಣ್ಣನ್ನು ನಾವು ಸಡನ್ನಾಗಿ ಹಾಕಿದಾಗ ಅದಕ್ಕೆ ಏನು ಗೊತ್ತಾಗಲ್ಲ. ಆವಾಗ ಬಹುಶಃ ನಮ್ಮ ಮಣ್ಣು ಹಾಳಾಗ್ಬೋದು, ಇಲ್ಲ ಹಾಕಿರೋ ಮಣ್ಣನ್ನು ಚೆನ್ನಾಗಾಗ್ಬೋದು. ಅದು ನಮ್ಮ ಅದೃಷ್ಟದ ಮೇಲೆ ಹೋಗುತ್ತೆ. ನನ್ನ ವೈಯಕ್ತಿಕ ಮಣ್ಣನ್ನು ಸಡನ್ ಆಗಿ ಬೇರೆ ಕಡೆಯಿಂದ ಮಣ್ಣನ್ನು ಹಾಕೋದು ಅವಶ್ಯಕತೆ ಇಲ್ಲ. ಅದೇ ದುಡ್ಡನ್ನೇ ನಾವು ಕುರಿ ಗೊಬ್ಬರ ಕೋಳಿ ಗೊಬ್ಬರ ಮೀನಿನ ಗೊಬ್ಬರ ಹಾಕೋದ್ರಿಂದ ತುಂಬ ಅನುಕೂಲ. ಮಣ್ಣು ಇರೋದು ಸುಮ್ಮನೆ ಎಕ್ಸ್ಪೆನ್ಸ್ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ಈ ಸಾವಯವ ಗೊಬ್ಬರನ ಹೆಚ್ಚಾಗಿ ಬಳಸ್ತಾರೆ ಅಥವಾ ಈ ರಾಸಾಯನಿಕ ಗೊಬ್ಬರನೂ ಏನಾದರೂ ಸ್ವಲ್ಪ ಪ್ರಮಾಣದಲ್ಲಿ ಕೊಡ್ತಾರೆ? ಸರ್, ನಾವು ಸಡನ್ ಆಗಿ ಸಾವಯವ ಗೊಬ್ಬರ ಸ್ಟಾಪ್ ಮಾಡಲಿಲ್ಲ, ಅಂತಂತ ಮಾಡ್ಕೊಂತ ಬಂದ್ವಿ. ವರ್ಷದಲ್ಲಿ ಅಡಿಕೆಗಳಿಗೆ 2 ಸಲ ಕೊಡ್ತೀವಿ, ಜೂನ್ ಜುಲೈಯಲ್ಲಿ ಒಂದ್ಸಲ ಕೊಡ್ತೀವಿ, ಡಿಸೆಂಬರ್ ನವೆಂಬರ್ಲ್ಲಿ ಒಂದ್ಸಲ ಕೊಡ್ತೀವಿ. ಸಡನ್ ಕಮ್ಮಿ ಮಾಡಿದ್ರೆ ಒಂದು ಸಡನ್ ಕಮ್ಮಿ ಮಾಡಿದ ದಿವಸ ನಾವು ಯಾಕೆ ಕಮ್ಮಿ ಮಾಡಿದ್ವಿ ಅಂದರೆ ಎಕ್ಸ್ಪೆನ್ಸ್ ಜಾಸ್ತಿ ಬರ್ತಾ ಇತ್ತು, ಆಮೇಲೆ ಗಿಡಗಳಿಗೆ ರೋಗಗಳು ಜಾಸ್ತಿ ಬರ್ತಾ ಇದ್ವು, ಹಂಗೆ ಕಮ್ಮಿ ಮಾಡಿದ್ವಿ. ಆವಾಗ ಇಲ್ಡ್ ಸ್ವಲ್ಪ ನಮಗೆ ಹೊಡೆತ ಕೊಡ್ತು. ಅದಕ್ಕೆ ನಾವೇನು ಮಾಡಿದ್ವಿ, 2 ಟೈಮ್ ಹಾಕೋದನ್ನು 1 ಟೈಮ್ ಮಾಡಿದ್ವಿ. ಜೂನ್ ಜುಲೈಯಲ್ಲಿ ಅದನ್ನ ಹಾಕೋದು, ಅಕ್ಟೋಬರ್ ನವೆಂಬರಲ್ಲಿ ಕೊಟ್ಟಿಗೆ ಗೊಬ್ಬರ ಕೊಡೋದು, ಅವಾಗ ಮ್ಯಾನೇಜ್ ಆಗುತ್ತೆ ಅಂತಂದೇಳಿ ಈಗ ಒಂದು 2 ವರ್ಷದಿಂದ ಅದನ್ನು ಸಹ ಸ್ಟಾಪ್ ಮಾಡಿದ್ದೀವಿ. ಅದನ್ನು ಸ್ಟಾಪ್ ಮಾಡಿಬಿಟ್ಟು ಏನು ಮಾಡಿದ್ದೀವಿ ಅಂದರೆ ಕುರಿಗಳನ್ನು ತರಿಸ್ತೀವಿ ತೋಟದಲ್ಲಿ. ಕುರಿ ತರಿಸೋದ್ರಿಂದ ಅದು ಸಾಕಷ್ಟು ಗಂಜಲ ಆಗ್ತದೆ. ನಾವು ಕುರಿ ತರಿಸೋದೇ ಉದ್ದೇಶ ಏನು, ಕುರಿ ಗೊಬ್ಬರ ಹಾಕೋದಕ್ಕಿಂತ ಅದ್ರ ಗಂಜಲದಲ್ಲಿ ಚೆನ್ನಾಗಿ ಇದು ಬರುತ್ತೆ ಅಂತ ಹೇಳ್ಬಿಟ್ಟು ನಾವು ಕುರಿಗಳನ್ನು ತರಿಸ್ತಾ ಇರ್ತೀವಿ. ಆಮೇಲೆ ನವೆಂಬರ್ ಡಿಸೆಂಬರಲ್ಲಿ ತೋಟಗಳನ್ನ ನಾವು ಜಾಸ್ತಿ ಉಳಿವೆ ಮಾಡಲ್ಲ, ಹಂಗೆ ಮೇಲ್ ಗೊಬ್ಬರವಾಗಿ ಕೊಟ್ಬಿಟ್ಟು ಸ್ವಲ್ಪ ರೋಟಾವಿಟ್ರ್ ಹೊಡೆದ್ರೆ ಮಣ್ಣಲ್ಲಿ ಕರುಗೋಗ್ಬಿಡುತ್ತೆ, ಮೇಲ್ ನೀರು ಕೊಡ್ತಾ ಇರ್ತೀವಿ ಸರ್. ಪ್ರಾರಂಭದಲ್ಲಿ ಸಾಕಷ್ಟು ಜನ ಅಂತರ ಬೆಳೆಗಳು ಬೆಳೀತಾರೆ ಅಡಿಕೆ ತೋಟದಲ್ಲಿ, ನೀವೇನಾದರೂ ಅಂತರ ಬೆಳೆಗಳು ಬೆಳೆದಿದ್ದೀರಾ? ಹೌದು ಸರ್, ಗಿಡ ನಾಟಿ ಮಾಡಿದ್ರೆ ಆ ವರ್ಷ ಮೆಕ್ಕೆಜೋಳ ರಾಗಿ ತೊಗರಿ ಈ ಥರ ಬೆಳೀತಾ ಇದ್ದೀವಿ ಸರ್. ಈ ವರ್ಷ ಒಂದು 1.5 ಎಕರೆ ಕಟ್ಟಿದ್ದೀನಿ, ಅದಕ್ಕೂ ಸಹ ನಾವು ರಾಗಿಯನ್ನು ಈಗ ಹಾಕಿದ್ದೀವಿ ಸರ್ ಆಲ್ರೆಡಿ. ಮತ್ತೆ ಅಂತರ ಬೆಳೆಯಾಗಿ ಕಾಳುಮೆಣಸು ಬೆಳೀತಾ ಇದೀವಿ ಅಂತಂದ್ರೆ ಈಗ ಎಷ್ಟೇ ವರ್ಷದ ತೋಟದಲ್ಲಿ ಈ ಕಾಳುಮೆಣಸು ನಾಟಿ ಮಾಡಿದಿರ? ಸರ್, ಅದು 20 ವರ್ಷದ ತೋಟ ಸರ್ ಅದು. ಅದರಲ್ಲಿ ಒಂದು 2 ಎಕರೆ ಮಾತ್ರ ನಾವು ಫಸ್ಟ್ ನಮ್ಮ ಈ ವಾತಾವರಣಕ್ಕೆ ಬರುತ್ತೋ ಇಲ್ಲೋ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಹಾಕಿದ್ದು. ಈಗ 6 ವರ್ಷ ಆಯ್ತು ಹಾಕಿ, ಅದು ನಾವು ಹಾಕಿ 3 ವರ್ಷಕ್ಕೆ ಫಸಲು ಬಂತು, ಒಂದು 100 ವರ್ಷದ ಫಸಲು ತಗೊಂಡ್ವಿ. ಈ ಸಲ ಯಥೇಚ್ಛ ಮಳೆ ಆಗಿರೋದ್ರೆ ಸ್ವರ್ಗ ರೋಗ ಬಂದ್ಬಿಟ್ಟು ಸುಮಾರು ಗಿಡ ಹೋಗ್ತಾ ಇದೆ. ಅದಕ್ಕೂ ನಾವು ಟಿಕೆ ವಿಕೆಯಿಂದ ಬಸವಗೌಡರು ಬಂದ್ಬಿಟ್ಟು ಎಲ್ಲಾದ್ರು ಪ್ರಯತ್ನ ಮಾಡಿದ್ರು, ಬಟ್ ಅದು ಒಂದ್ಸಲಿ ಒಂದು ವೈರಸ್ ಅಟ್ಯಾಕ್ ಆಯಿತು ಅಂದರೆ ತುಂಬ ಕಷ್ಟ ಅಂತ ಇದ್ದಾರೆ. ನಮ್ಮೂರಲ್ಲಿ ಸುಮಾರು ಜನ ತೋಟ ಕಟ್ಟಿದ್ರು, ಪಾಪ ಹೋಯ್ತು, ಅವ್ರು ಲಾಸ್ಟ್ ಟೈಮ್ ಹೋಗಿತ್ತು, ಈ ಸಲ ನಂದು ಹೋಗಿದೆ ಸರ್. ಈಗ ಕಮ್ಮಿ ಆಗಿದೆ ಸರ್ ಗಿಡ, ಭಾಳ ಕಮ್ಮಿ ಆಗಿದೆ. ಈಗ ಅಡಿಕೆನೆಲ್ಲ ನೀವೇ ಸುಲಿಸಿ ಬೇಯಿಸಿ ಮಾರಾಟ ಮಾಡೋದ ಅಥವಾ ಈ ಕೇಣಿ ಕೊಡ್ತೀವಿ ಕಾಂಟ್ರಾಕ್ಟ್ ಕೊಡ್ತೀವಿ ಅಂತ ರೈತರು ಹೇಳ್ತಿರ್ತಲ್ಲ ಆ ಥರ ಮಾಡ್ತೀರಾ? ಇಲ್ಲ ಸರ್, ಮೊದಲೆಲ್ಲ ನಾವು ಕೇಣಿ ಕೊಡ್ತಾ ಇದ್ವಿ, ಆಮೇಲೆ ಸ್ವಲ್ಪ ದಿವಸ ದಾವಣಗೆರೆಯಲ್ಲಿ ಹಸೆಕಾಯಿ ಮಾರ್ಕೆಟ್ ಆಯಿತು, ಹಸೆಕಾಯಿ ಮಾರ್ಕೆಟಿಗೆ ಕೊಡಿದ್ವಿ. ಈಗ ನಮ್ಮಲ್ಲೇ ಮಿಷಿನ್ ಇದೆ ಸರ್, ನಾವೇ ಸುಲಿಸಿ ನಾವೇ ಬೀಸ್ತಾ ಇದ್ವಿ. ಯಾವ ರೀತಿ ಇಳುವರಿ ಬರ್ತಾ ಇದೆ ನಿಮ್ಮ ತೋಟದಲ್ಲಿ? ಸರ್, ನಮ್ದು ಅವರೇಜು ಈಗ ತೋಟದಲ್ಲಿ ಸಸಿಗಿಡ ಮತ್ತು ದೊಡ್ಡ ಗಿಡ ಎಲ್ಲದೂ ಸೇರ್ಕೊಂಬಿಟ್ಟು 8 ಕ್ವಿಂಟಲ್ ಒಣಾಡಿಕೆ ಅವರೇಜ್ ಬರುತ್ತೆ ಸರ್. ಈ ಸಲ ತುಂಬ ಕಮ್ಮಿ ಆಗಿದೆ, ಮಳೆ ಹೆಚ್ಚಾಗಿರೋದ್ರಿಂದ ತುಂಬಾನೇ ಕಮ್ಮಿ ಆಗಿದೆ ಸರ್. ಅಂದ್ರೆ ಮಳೆ ಜಾಸ್ತಿ ಆಗಿದ್ದರಿಂದ ಇಳುವರಿ ಕಡಿಮೆ ಆಯ್ತು ಅಂತೀರ? ಹೌದು ಸರ್, ಮಳೆ ಜಾಸ್ತಿ ಆಗಿದ್ದ ಇಳುವರಿ ಕಮ್ಮಿ ಆಗಿದೆ ಈ ಸಲ. ಈಗ ವರ್ಷಕ್ಕೆ ತೋಟಕ್ಕೆ ಎಷ್ಟು ಖರ್ಚು ಮಾಡ್ತೀರಾ? ನಿಮಗೆ ಒಳ್ಳೆ ಆದಾಯ ಬಂದು ಒಳ್ಳೆ ಇಳುವರಿ ಬಂದಾಗ ಎಷ್ಟು ಲಾಭಾಂಶ ಬರುತ್ತೆ? ಸರ್, ಈಗ ಅಡಿಕೆ ರೇಟ್ ಸ್ಟಿಕನ್ ಆಗಿ ಇಷ್ಟಿತ್ತಂತ ಗೊತ್ತಾ, ಈಗ ನಾವು ಅವರೇಜ್ ಆಗಿ 40,000 ಇಟ್ಕೊಂಡ್ರು 8 ಕ್ವಿಂಟಾಲಿಗೆ 320,000 ಬರುತ್ತೆ. ಅದರಲ್ಲಿ ನಮ್ಮ ಖರ್ಚು ಅಂತಂದರೆ ನಾವು ಯಥೇಚ್ಛ ಗೊಬ್ಬರ ಕೂಡ ಹಾಕ್ತೇ ಇರೋದ್ರಿಂದ ಸ್ಲರಿ ನಮ್ಮದೇ ಇರೋದ್ರಿಂದ ಭಾಳ ಅಂದರೆ ಒಂದು ವರ್ಷಕ್ಕೆ ಆ ಸುಲಿಗೆ ಎಲ್ಲ ಸೇರಿಬಿಟ್ಟು ಒಂದು 40,000-50,000 ಮ್ಯಾಕ್ಸಿಮಮ್ ಖರ್ಚು ಬರುತ್ತೆ. ಮತ್ತೆ ಇದರಲ್ಲಿ ಕೆಲವೆಲ್ಲ ಸಾಂಬಾರ ಪದಾರ್ಥಗಳಂದ್ರೆ ಈಗ ಕಾಳುಮೆಣಸು ಏಲಕ್ಕಿ ಇಂಥವೆಲ್ಲ ಬೆಳೀತಾ ಇದೆ ಅಂತಂದ್ರೆ ಅಂತರ ಬೆಳೆಯಾಗಿ ಈ ತರ ಒಂದು ಅಂತರ ಬೆಳೆಗಳನ್ನ ಬೆಳಿಬೇಕಂತ ಯಾಕೆ ಆಸಕ್ತಿ ಬಂತು? ಸರ್, ಏನಾಯ್ತು ಅಂತಂದ್ರೆ ಇತ್ತೀಚಿನ ದಿನಗಳಲ್ಲಿ ಅಡಿಕೆ ಯಥೇಚ್ಛವಾಗಿ ಜನ ಹೋಗ್ತಾ ಇದ್ದಾರೆ. ಆ ಒಂದು ಉದ್ದೇಶಕ್ಕೆ ಮುಂದೆ ಫ್ಯೂಚರ್ ಅಲ್ಲಿ ಏನಾದ್ರೂ ಸ್ವಲ್ಪ ಚೇಂಜಸ್ ಮಾಡಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಏಲಕ್ಕಿಯನ್ನ ಪ್ರಯತ್ನ ಮಾಡೋಣ, ನಮ್ಮ ಏರಿಯಾದಲ್ಲಿ ಬರುತ್ತೆ ಹೆಂಗೋ ಅಂತ ಹೇಳ್ಬಿಟ್ಟು ಕಾಳುಮೆಣಸು ಹಾಕಿರೋದ್ರಲ್ಲೇ ಏಲಕ್ಕಿ ಹಾಕಿದೆ. ಈ ಮಾಹಿತಿಯನ್ನ ನಾವು ವಿಪಿ ಹೆಗಡೆ ಅಂತ ಹೇಳಿ ಒಬ್ರು ಸಕಲೇಶ್ಪುರ ಹತ್ರ ಒಂದು ಹಳ್ಳಿ, ಅದು ಆ ಹಳ್ಳಿಯಲ್ಲಿ ಯೂಟ್ಯೂಬಲ್ಲಿ ನೋಡ್ತಾ ಇದ್ದೆ. ನೋಡ್ತಾ ಬೇಕಾದ್ರೆ ಏಲಕ್ಕಿ ಬಗ್ಗೆ ಮಾಹಿತಿ ಹೇಳಿದರು. ಅವ್ರನ್ನ ಕನ್ಸಲ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಅವ್ರ ಫೋನ್ ನಂಬರ್ ಸಹ ಕೊಟ್ಟಿದ್ರು. ಫೋನ್ ನಂಬರ್ ತಗೊಂಡು ಅವ್ರ ಹತ್ರ ಕನ್ಸಲ್ಟ್ ಮಾಡಿದ್ವಿ. ಅವರು ವಿಸ್ತಾರವಾಗಿ ಹೇಳಿದರು ಯಾವ ರೀತಿ ಮಾಡಬೇಕು, ಏನು ಮಾಡಬೇಕು, ಯಾವ ಟೈಮಲ್ಲಿ ಹಾಕ್ಬೇಕು, ಏನು ಎಂತು ಅಂತ ಹೇಳಿ. ಅದು ನೋಡ್ಕೊಂಡು ನಾವು ಯಥೇಚ್ಛವಾಗಿ ಸಡನ್ ಆಗಿ ಎಕ್ಸ್ಟೆಂಡ್ ಮಾಡಲಿಲ್ಲ. ಈ ನಮ್ಮ ಒಂದು ವಾತಾವರಣಕ್ಕೆ ನಮ್ಮ ಕೈಲಿ ಅದನ್ನ ಯಾವ ರೀತಿ ಮೇಂಟೈನ್ ಮಾಡೋಕ್ಕಾಗುತ್ತೋ ಇಲ್ಲೋ, ಲೇಬರ್ ಪ್ರಾಬ್ಲಮ್ ಹೇಗೆ ಅಂತಂದು ಯೋಚನೆ ಮಾಡಿಬಿಟ್ಟು ಒಂದು ಎಕರೆ ಮಾಡಿದ್ವಿ ಸರ್. ಲಾಸ್ಟು ಈಗ 2 ವರ್ಷದ ಕೆಳಗಡೆ ಹಾಕಿದ್ವಿ. ಈ ಸಲ ಒಂದು 50 ಕೆಜಿ ಏಲಕ್ಕಿ ಬಂದಿದೆ ಸರ್. ಅಂದ್ರೆ ಈ ತರ ಸಾಂಬಾರ ಪದಾರ್ಥದ ಬೆಳೆಗಳು ಒಂದು ಲಾಭದಾಯಕ ಅಂತೀರಾ? ಹೌದು ಸರ್. ಈಗ ಏನಾಗಿದೆ ಅಂದ್ರೆ ನಾವು ಆ ಸ್ಪೇಸ್ ಖಾಲಿ ಇರುತ್ತೆ, ಈಗ 4 ಗಿಡ 8 ಗಿಡ ನೋಡಿ ಸ್ಪೇಸ್ ಖಾಲಿ ಇರುತ್ತೆ. ಆಮೇಲೆ ಜೀರೋ ಕಲ್ಟಿವೇಶನ್ ಮಾಡಿರೋದ್ರಿಂದ ಈ ಸಾಂಬಾರು ಬೆಳೆಗಳನ್ನು ಬೆಳೆಯೋದಕ್ಕೆ ಅನುಕೂಲ ಆಗ್ತಾ ಇದೆ. ಈಗ ಜಾಕಾಯಿ ನಮ್ದು ಸ್ವಲ್ಪ 3 ಗಿಡ 8 ಗಿಡ ಎರಡು ಜೊತೆಗಿರೋದ್ರಿಂದ ಸ್ಪೇಸ್ ಜಾಸ್ತಿ ಇದೆ. ಅಲ್ಲಿ ಜಾಕಾಯಿ ಹಾಕಿದ್ರೆ ಅನುಕೂಲ ಅಂತ ಹೇಳ್ಬಿಟ್ಟು ಅಲ್ಲಿ ಹೋದಾಗ ನಮಗೆ ಮಾಹಿತಿ ಸಿಕ್ತು. ಆ ಮಾಹಿತಿ ಪ್ರಕಾರ ಜಾಕಾಯಿ ಮತ್ತೆ ಚಕ್ಕೆ ಮೆಣಸು ಏಲಕ್ಕಿ ಬೆಳೀತಾ ಇದೆ. ನೀವು ಹೇಳ್ದಂಗೆ ಇತ್ತೀಚೆಗೆ ಈ ಅಡಿಕೆ ಬೆಳೆಯ ಪ್ರದೇಶ ಜಾಸ್ತಿ ಆಗ್ತಾ ಇದೆ ತುಂಬಾ. ನಾವು ನೋಡ್ದಂಗೆ ಒಣ ಪ್ರದೇಶ ಅಂತ ಈಗ ಚಿತ್ರದುರ್ಗ ಡಿಸ್ಟಿಕ್, ಚಳ್ಳಕೆರೆ ತಾಲೂಕು, ಮಳಕಲ್ಮೂರು ತಾಲೂಕು, ಎಲ್ಲ ಕಡೆನೂ ಅಡಿಕೆ ಬೆಳೆಯ ಸಂಖ್ಯೆ ಜಾಸ್ತಿ ಆಗ್ತಿದೆ. ಇದು ಒಳ್ಳೆ ಬೆಳವಣಿಗೆ ಅನ್ಸುತ್ತಾ ಸರ್? ಇತ್ತೀಚಿನ ದಿನಗಳಲ್ಲಿ ನಾವು ಯೋಚನೆ ಮಾಡಬೇಕಾಗಿರೋದು ನಾವು ಹೊಟ್ಟೆಗೆ ಅನ್ನ ಮತ್ತೆ ದ್ವಿದಳ ಧಾನ್ಯಗಳು ಬೆಳೆ ಎಲ್ಲ ತಿಂತಾ ಇದೀವಿ ಯಥೇಚ್ಛವಾಗಿ, ಅದು ನಮ್ಮ ಜೀವನಕ್ಕೆ ಅವಶ್ಯಕತೆ ಇದೆ. ಆ ಬೆಳೆಗಳಿಗೆ ಇವತ್ತು ಇಷ್ಟೊಂದು ಕಾಸ್ಟ್ಲಿ ತೊಗೊಳತ ಪರಿಸ್ಥಿತಿ ಬಂದಿದೆ, ಬೆಳೆ ಕಮ್ಮಿ ಆಗ್ತಾ ಇದೆ. ಇದನ್ನ ಇಷ್ಟೊಂದು ಅಡಿಕೆ ಬೆಳೆದು ಏನಕ್ಕೆ ಮಾಡ್ತಾರೆ ಅಂತ ಯಾರ ರೈತರಿಗೂ ಗೊತ್ತಾಗ್ತಾ ಇಲ್ಲ. ಕೆಲವರು ಹೇಳ್ತಾ ಇದ್ರು ಪೇಂಟಿಗೆ ಹೋಗುತ್ತೆ ಅಂತ, ಕೆಲವರು ಹೇಳ್ತಾರೆ ಇಲ್ಲ ಪೇಂಟಿಗೆ ಹೋಗಲ್ಲ ಗುಟ್ಕ ಜಾಸ್ತಿ ಹೋಗುತ್ತೆ ಅಂತ. ಈ ಗುಟ್ಕ ನಾವು ಹೊಟ್ಟೆ ತುಂಬ ಆಹಾರನೇ ನಮಗೆ ಇಷ್ಟ ಸಮಸ್ಯೆ ಆಗ್ತಾ ಇದೆ. ಇದನ್ನ ತಿಂದು ಉಗುಳೋದು ಇಷ್ಟೊಂದು ಅವಶ್ಯಕತೆ ಇದೆಯಾ ನಮ್ಮ ಜನಗಳಿಗೆಲ್ಲ ಅನ್ನೋ ಒಂದು ಯೋಚನೆ ನಮ್ಮಲ್ಲಿ ಬಂತು. ಅದಕ್ಕೋಸ್ಕರ ನಾವೇನು ಮಾಡಿದ್ವಿ, ಇದನ್ನ ಸ್ಟಾಪ್ ಮಾಡಬೇಕು ಅಂತಂದೇಳಿ, ಏನು 13 ಎಕರೆ ಇದೆ ಇಲ್ಲಿ ಸ್ಟಾಪ್ ಮಾಡೋಣ ಅಂತ ಹೇಳ್ಬಿಟ್ಟು ಮೊನ್ನೆ ಮತ್ತೆ ರೀಸೆಂಟಾಗಿ 1 ಎಕರೆಗೆ ಬರೀ ತೆಂಗು ಅದರಲ್ಲಿ ಮತ್ತೆ ಚಕ್ಕೆಯನ್ನು ಹಾಕಿದ್ದೀನಿ ಸರ್. ಅಡಿಕೆ ಯಥೇಚ್ಛವಾಗಿ ಬೇಡ, ಮುಂದಿನ ಪೀಳಿಗೆಗೂ ಸಹ ತೊಂದರೆ ಆಗುತ್ತೆ. ಒಂದು ಈಗ ಅಡಿಕೆ ಲಾಸ್ ಆದರೆ ತೆಂಗಲ್ಲಿ, ತೆಂಗು ಲಾಸ್ ಆದರೆ ಕಬ್ಬು, ಕಬ್ಬು ಈಗ 1 ವರ್ಷದ ಬೆಳೆ ಆಗಿರುತ್ತೆ, ಅದರಲ್ಲಿ ಲಾಸ್ ಆಯ್ತಂದ್ರೆ ಮತ್ತೆ ಬೇರೆ ಹಾಕ್ಬೋದು. ಬಟ್ ಅಡಿಕೆ ಆಗಲ್ಲ, ಈಗ 20 ವರ್ಷ 30 ವರ್ಷ ಹಾಕಿರ್ತೀವಿ, ಅದನ್ನ ಕಡಿಬೇಕಂದ್ರೆ ನಮಗೂ ಸ್ವಲ್ಪ ಮನಸ್ಸಿ ನೋವಾಗುತ್ತೆ, ಸಾಕಷ್ಟು ಬಂಡವಾಳ ಹಾಕಿರ್ತೀವಿ. ಅದಕ್ಕೋಸ್ಕರ ನಾವು ಅಡಿಕೆನ ಇಲ್ಲಿಗೆ ಸ್ಟಾಪ್ ಮಾಡಿದ್ದೀವಿ ಸರ್. ಯಥೇಚ್ಛವಾಗಿ ಅಡಿಕೆ ಬೆಳೆ ಅಂತ ಅವಶ್ಯಕತೆ ನಮ್ಮ ರೈತರು ಈಗ ಸ್ವಲ್ಪ ಅದನ್ನ ಕಮ್ಮಿ ಮಾಡಿದ್ರೆ ಅನುಕೂಲ ಅನ್ನೋ ನಮ್ಮ ವೈಯಕ್ತಿಕ ಭಾವನೆ ಸರ್. ಈಗ ಅಡಿಕೆ ಒಳಗಡೆ ಎಲ್ಲ ಚಕ್ಕೆ, ಏಲಕ್ಕಿ, ಕಾಳುಮೆಣಸು ಇವೆಲ್ಲ ಬೆಳೀತಾ ಇದೆ ಅಂತಂದ್ರೆ, ಇವು ಎಲ್ಲ ನಮ್ಮ ಒಂದು ಈ ದಾವಣಗೆರೆ ವಾತಾವರಣಕ್ಕೆ ಹೊಂದ್ಕೊಂಡು ಚೆನ್ನಾಗಿ ಇಳುವರಿ ಕೂಡ ಸಾಧ್ಯತೆ ಇದೆಯಾ? ಖಂಡಿತ ಸರ್. ಯಾಕೆಂದ್ರೆ ನನ್ನ ತೋಟದಲ್ಲಿ ನೋಡಿದಾಗ ಖಂಡಿತವಾಗೂ ನಮ್ಮ ದಾವಣಗೆರೆ ವಾತಾವರಣಕ್ಕೆ ಖಂಡಿತ ಬರುತ್ತೆ. ಏಲಕ್ಕಿ ಒಳ್ಳೆ ಇಳುವರಿ ಬರ್ತಾ ಇದೆ ಅಂತಂದ್ರೆ, ಇನ್ನು ಮುಂದೆ ಬರ್ತಾ ಬರ್ತಾ ಒಂದು ಹೆಚ್ಚು ಇಳುವರಿ ಜಾಸ್ತಿ ಆಗ ಸಾಧ್ಯತೆ ಇದೆಯಾ? ಸರ್, ನಮಗೆ ಅವ್ರ ಮಾಹಿತಿ ಪ್ರಕಾರ ಒಂದು ಗುಣಿಗೆ 3 ಕೆಜಿ ತನಕ ನೀವು ಏಲಕ್ಕಿ ತೆಗಿಬಹುದು ಅಂತ ಹೇಳಿದ್ರು. ನಾವು 3 ಕೆಜಿ ಬೇಡ, 1 ಎಕರೆ ಪ್ರದೇಶ ಅಂದ್ರೆ 600 ಗುಣಿ ಬೀಳುತ್ತೆ. 600 ಗುಣಿಯಲ್ಲಿ ನಮಗೆ 1/2 ಕೆಜಿ ಸಿಕ್ಕರು ಅಲ್ಲಿಗೆ 3 ಕ್ವಿಂಟಲ್ ಆಯ್ತು. 3 ಕ್ವಿಂಟಲ್ ಇವತ್ತು ಬಜಾರಲ್ಲಿ ಆನ್ಲೈನ್ ಅಲ್ಲಿ ನಾನು ಏಲಕ್ಕಿ ಹಾಕ್ಬೇಕಂತ 2 ವರ್ಷದ ಕೆಳಗೆ ನೋಡಿದಾಗ 4,500 ರೂಪಾಯಿ ಕೆಜಿ ಇತ್ತು ಏಲಕ್ಕಿ. ಇವತ್ತು 1,500 ಇದೆ ಅಂತ ಸಾಕು ನನಗೆ. 1,500 ಇದೆ, 3 ಕ್ವಿಂಟಲ್ ಏಲಕ್ಕಿ ಬೆಳೆದಿದ್ದೀನಿ ಅಂದ್ರೆ 3 ಕ್ವಿಂಟಲ್ 4.5 ಲಕ್ಷ ಬಂತು. 4.5 ಲಕ್ಷದಲ್ಲಿ 1.5 ಲಕ್ಷ ಹೋಗ್ಲಿ, ಇನ್ನು 3 ಲಕ್ಷ ದುಡ್ಡು ಉಳಿಯುತ್ತೆ. ಬೇಡ, 2 ಲಕ್ಷ ಖರ್ಚು ಮಾಡಿದ್ರೆ ಇನ್ನು 2.5 ಲಕ್ಷ ದುಡ್ಡು ಉಳಿಯುತ್ತೆ. ಅದಕ್ಕೋಸ್ಕರ ಏಲಕ್ಕಿ ಮಾಡಿದೆ ಸರ್. ಆಮೇಲೆ ಚಕ್ಕೆ ನಿರ್ವಹಣೆ ಏನಿರಲ್ಲ, ಚಕ್ಕೆ ನಾನು ನೋಡಿದಾಗ ಮಾಹಿತಿ ತಿಳ್ಕೊಂಡಾಗ ಚಕ್ಕೆಯಲ್ಲಿ 4-5 ವರ್ಷ ಅದು ಗಿಡ ಬೆಳೆಸೋದು, ಆಮೇಲೆ ತಂತಾನೆ ತೊಗಟೆ ಬಿಡಿಸ್ಕೊಂಬರೋದು, ಬಿಸಿಲಿಗೆ ಹಾಕೋದು, ಅಂದರೆ ಲೇಬರ್ ಅವಶ್ಯಕತೆ ಇಲ್ಲ. ಈ ಜಾಕಾಯಿ, ಜಾಕಾಯಿ ಏನಪ್ಪ ಅಂದರೆ 5-6 ವರ್ಷ ಬೇಕು ಬರಲಿಕ್ಕೆ. ಆ 5-6 ವರ್ಷ ಬಂತಪ್ಪ ಅಂದರೆ ಆ ಜಾಕಾಯಿನ ಏನಿಲ್ಲ, ಸಪೋರ್ಟ್ ಹಣ್ಣು ಥರ ಇರುತ್ತೆ, ಅದಾಗಿನೇ ಹಣ್ಣಾಗುತ್ತೆ, ಕೆಳಗೆ ಬೀಳುತ್ತೆ, ಅದನ್ನು ತೊಗೊಂಬರೋದು, ಬಿಸಿಲಿಗೆ ಒಣಗಿಸೋದು, ಬಿಟ್ಟರೆ ಬೇರೆ ಅದರಲ್ಲಿ ಏನು ಕೆಲಸನೇ ಇಲ್ಲ. ಈಗಾಗ್ಬಿಟ್ಟು ಈಗ ಮುಂದಿನ ದಿನಗಳಲ್ಲಿ ಈಗ ಲೇಬರ್ ಕಮ್ಮಿ ಆಗ್ತಾರೆ, ಈಗ ಮಕ್ಕಳುಗಳೆಲ್ಲರೂ ಓದ್ಕೊಂತ ಜಾಬು ಅಲ್ಲೆಲ್ಲ ಹೋಗ್ತಾರೆ, ಮನೇಲಿರ್ತಕ್ಕಂಥ ಯಜಮಾನರುಗಳಿಗೆ ಇದು ಒಂಥರ ಸಂಜೆ ಟೈಮ್ ಹಾಕೋ, ಆರೋಗ್ಯನೂ ಚೆನ್ನಾಗಿರುತ್ತೆ, ನಮ್ಗೆ ಹೆಲ್ತಿಯಾಗಿರುತ್ತೆ, ಆಮೇಲೆ ನಾವು ಬೆಳ್ಕೊಂಡು ಸಂಬಾರ ಪದಾರ್ಥಗಳು ನಾವೇ ತಿಂತೀವಿ, ಅದು ಸಹ ಸೇವ್ ಆಗುತ್ತೆ ಅಂತ ಒಂದು ಉದ್ದೇಶದಿಂದ ಮಾಡಿದ್ವಿ ಸರ್. ಈ ಜಾಕಾಯಿ, ಏಲಕ್ಕಿ, ಚಕ್ಕೆ, ಕಾಳುಮೆಣಸು ಇವೆಲ್ಲ ಎಷ್ಟೆಷ್ಟು ಗಿಡಗಳನ್ನ ನಾಟಿ ಮಾಡಿದ್ರ ಸರ್? ಈಗ ಜಾಕಾಯಿ 105 ಗಿಡ ಇದೆ, ಚಕ್ಕೆ 500 ಸಸಿ ಇದೆ, 1 ಎಕರೆ ಪೂರ್ತಿ ಹಾಕಿದ್ದೀನಿ. ಏಲಕ್ಕಿ 1 ಎಕರೆ 600 ಗಿಡ ಇದೆ ಸರ್. 4 ಲವಂಗ ಹಾಕಿದ್ದೀನಿ, ಈಗ ಇನ್ನು 2 ವರ್ಷ ಆಯ್ತು ಸರ್ ಹಾಕಿ. ಅಂದ್ರೆ ಈಗ ಅಡಿಕೆಯಿಂದ ಅಡಿಕೆಗೆ 8 ಅಡಿ 9 ಅಡಿ ಅಂತರ, ಅದರಿಂದ ಮಧ್ಯದಲ್ಲಿ ಹಾಕಿದ್ರ ಇವನ್ನೆಲ್ಲ? ಹೌದು ಸರ್, ಮಧ್ಯದಲ್ಲ ನಾವು ಒಂದು ಎಕರೆ ಮಾತ್ರ ಅದನ್ನ ಎಕ್ಸ್ಪೀರಿಯನ್ಸ್ ಮಾಡ್ಬೇಕನ್ನೋದು ಒಂದು ಎಕರೆ ಉದ್ದ ಸಪರೇಟ್ ತೆಗಿಟ್ಬಿಟ್ಟಿದ್ದೀನಿ, ಏಲಕ್ಕಿ ಮತ್ತು ಮೆಣಸು ಜಾಕಾಯಿಗೆ, ಅದರಲ್ಲಿ ಪೂರ್ತಿ ಜೀರೋ ಕಲ್ಟಿವೇಷನ್ ಸರ್. ಅದು ನಾವು ಫಸ್ಟ್ ಆಫ್ ಆಲ್ ಮೆಣಸು ಕಟ್ಟಿದಾಗ ಅದನ್ನು ವೀಟ್ ಕಟ್ಟರಲ್ಲಿ ಹುಲ್ಲು ಕಟ್ ಮಾಡ್ತಾ ಇದ್ವಿ. ಈಗ ಏಲಕ್ಕಿ ಹಾಕಿರೋ ನೆಳ್ಳಿಗೆ ಹುಲ್ಲು ಸಹ ಕಮ್ಮಿ ಆಗುತ್ತೆ. ಆಮೇಲೆ ಮಲ್ಚಿಂಗ್ ಅದು ಮೆಣಸಿನ ಎಲೆ, ತೆಂಗಿನ ಮರದ ಎಲೆ, ಅಡಿಕೆ ಎಲೆ ಬೀಳೋದ್ರಿಂದ ಮಲ್ಚಿಂಗ್ ಆಗುತ್ತೆ, ನೀರು ಸಹ ಕಮ್ಮಿ ಆಗುತ್ತೆ. ಈ ತೋಟದಲ್ಲಿ ಎರೆಹುಳುಗಳು ಜಾಸ್ತಿ ಆಗಿದ್ದಾವೆ, ಹೊಲದಲ್ಲಿ ಹೋದ್ರೆ ಒಂಥರ ಹೂ ಮೇಲೆ ಕಾಲಿಟ್ಟಂಗೆ ಆಗುತ್ತೆ. ಈ ರೀತಿ ಅನುಕೂಲ ಆಗಿದೆ ಸರ್. ಈ ಜಾಕಾಯಿ, ಏಲಕ್ಕಿ, ಚಕ್ಕೆ ಈ ಸಸಿಗಳನ್ನೆಲ್ಲ ಎಲ್ಲಿಂದ ತಾವು ಬಂದ್ರಿ ಸರ್? ಜಾಕಾಯಿ ಏಲಕ್ಕೆಲ್ಲ ತೀರ್ಥಹಳ್ಳಿಯಲ್ಲಿ ಯಥೇಚ್ಛವಾಗಿ ಅಲ್ಲಿ ಶ್ರೀ ನರ್ಸರಿ ಅಂತ ಇದೆ ಸರ್. ನಾನು ಏಲಕ್ಕಿ ತರಬೇಕಾದ್ರೆ ಸ್ಟಾರ್ಟಿಂಗ್ ಅಲ್ಲಿ ತಗೊಂಬಂದೆ. ನನಗೆ ಬಿ ಎಸ್ ಸಿ ಅಗ್ರಿ ಗೋಲ್ಡ್ ಮೆಡಲಿಸ್ಟ್ ಪದವೀಧರರು, ಅವರು ಮಾರ್ಗದರ್ಶನದಲ್ಲಿ ಬೆಳೀತಾ ಇದ್ದೀನಿ, ಚೆನ್ನಾಗಿದೆ ಸರ್. ಏನ್ ರೇಟ್ ಕೊಡ್ತಾ ಬಂದ್ರೆ ಸಸಿಗಳನ್ನ ಸರ್? ಸಸಿಗಳ ಏಲಕ್ಕಿದು ನಾನು ತಗೊಂಬಂದ ಲಾಸ್ಟ್ ಟೈಮು 12 ರೂಪಾಯಿ ಇತ್ತು. ಈ ಮೊನ್ನೆ ಚೊಕ್ಕೆ ತಗೊಂಬಂದೆ, 15 ರೂಪಾಯಿ ಕೊಟ್ರು. ಆಮೇಲೆ ಜಾಕಾಯಿನ 20 ರೂಪಾಯಿ ಕೊಟ್ರು, ಮೆಣಸನ್ನ 12 ರೂಪಾಯಿ ಕೊಟ್ರು ಸರ್. ಏಲಕ್ಕಿ ನಾವು ನಾಟಿ ಮಾಡಿದ್ಮೇಲೆ ಅದು ನಮಗೆ ಏಲಕ್ಕಿ ಕಾಯಿ ಬಿಡ್ಲಿಕ್ಕೆ ಎಷ್ಟು ವರ್ಷ ನಾವು ಕಾಪಾಡಿದ್ರೆ ನಂತರ ನಾವು ಅದರಿಂದ ಆದಾಯ ಪಡ್ಕೊಂತ ಹೋಗ್ಬೋದು ಸರ್? ಏಲಕ್ಕಿನ ಆಗಸ್ಟ್ ಸೆಪ್ಟೆಂಬರ್ ಅಲ್ಲಿ ನಾಟಿ ಮಾಡಬೇಕು. ಆ ಟೈಮಲ್ಲಿ ಯಥೇಚ್ಛವಾಗಿ ಮಳೆ ಇರೋದ್ರಿಂದ ಬೇಗ ಹತ್ಕೊಳ್ಳುತ್ತೆ ಅನ್ನೋದು ಒಂದು ಪ್ಲಸ್ ಪಾಯಿಂಟ್ ಇರುತ್ತೆ. ಆಮೇಲೆ ಅದು ಬಂದ್ಬಿಟ್ಟು 2 ವರ್ಷಕ್ಕೆ ಈಲ್ಡು ನಮಗೆ ಸ್ಟಾರ್ಟ್ ಆಗುತ್ತೆ. 1 ವರ್ಷದಲ್ಲೇ ಬರುತ್ತೆ, ಬಟ್ ಅಲ್ಲಿ ಎಲ್ಲೋ ಒಂದೊಂದು ಬರುತ್ತೆ, ಅದು ಅಂತ ಏನಿರಲ್ಲ. 2ನೇ ವರ್ಷ ಸಾಕಷ್ಟು ಸಿಗುತ್ತೆ, 3ನೇ ವರ್ಷದಿಂದ ಮತ್ತೆ ಯಥೇಚ್ಛವಾಗಿ ಜಾಸ್ತಿ ಆಕಂತ, ಕಂದುಗಳು ಜಾಸ್ತಿ ಆದಂಗೆ ನಮಗೆ ಈಲ್ಡ್ ಜಾಸ್ತಿ ಆಕಂತ ಹೋಗುತ್ತೆ ಸರ್. ಈ ಜಾಕಾಯಿ ಚಕ್ಕೆ ಅದು ಬೆಳೆ ಬರ್ಲಿಕ್ಕೆ ಎಷ್ಟು ವರ್ಷ ಕಾಪಾಡಬೇಕು ಸರ್? ಜಾಕಾಯಿ ಬಂದ್ಬಿಟ್ಟು 5-6 ವರ್ಷ ಅಂತ ಹೇಳಿದಾರೆ, ಈಗ 2 ವರ್ಷ ಆಗಿದೆ. ಒಂದು ನಾನು 30 ಗಿಡ ಹಾಕ್ಬಿಟ್ಟು ಈಗ ಮತ್ತೆ ಒಂದು 50 ಗಿಡ ಹಾಕಿದ್ದೀನಿ. ಬದಿನ ಸುತ್ತ ಖಾಲಿ ಜಾಗ ಸುಮ್ಮನೆ ವೇಸ್ಟ್ ಇರುತ್ತೆ, ಅಲ್ಲೊಂದು ಗಿಡ ಹಾಕಿದ್ರೆ ಅದು ಬರುತ್ತೆ. ತನ್ನ ಪಾಡಿಗೆ ಒಂದು ವರ್ಷ ಲೇಟ್ ಆಗಲಿ, ಖಾಲಿ ಜಾಗ ಇರುತ್ತಲ್ಲ 50 ರೂಪಾಯಿ ಎಲ್ಲ ಕಳಿತೀವಿ, ಅದೇ 50 ರೂಪಾಯಿ ಅಲ್ಲಿಗೆ ಹಾಕ್ಬಿಟ್ರೆ ಇನ್ನೊಂದು 5 ವರ್ಷ ಬಿಟ್ಟು ಬರಲಿ, ಫಸಲು ಬರಲಿ, ತೊಂದರೆ ಇಲ್ವಲ್ಲ. ಜಾಕಾಯಿ ಅದು ಮೇಂಟೆನೆನ್ಸ್ ಇಲ್ಲ, ವರ್ಷಕ್ಕೊಂದ್ಸಲಿ 2 ಸಲಿ ಗುಣ ಸುತ್ತ ಮಾಡ್ಬಿಟ್ಟು ಸ್ವಲ್ಪ ಕೊಟ್ಟಿಗೆ ಗೊಬ್ಬರ ಅದನ್ನ ಹಾಕ್ತೀವಿ, ಮುಗಿದು ಸರ್. ಚಕ್ಕೆ 5-6 ವರ್ಷ ಬೇಕು ಸರ್, ಅದನ್ನ ಸಪರೇಟ್ ಆಗಿ ಪ್ಲಾಂಟ್ ಮಾಡಿದೀವಿ. ಅದು ಜಾಕಾಯಿಗೆ ಸ್ವಲ್ಪ ನೆರಳಬೇಕು, ಏಲಕ್ಕಿಗೂ ಅವರು ಹೇಳಿದ ಪ್ರಕಾರ ತೋಟದಲ್ಲಿ ಹೊರಗಡೆ ಟೆಂಪರೇಚರ್ 30-40 ಇರುತ್ತೆ, ಅದು ಸೆಕೆಂಡರಿ. ನಮ್ಮ ತೋಟದಲ್ಲಿ ಆ ಏನು ಏಲಕ್ಕಿ ಬೆಳೀತಕ್ಕಂಥ ಪ್ರದೇಶದಲ್ಲಿ 30-32 ಡಿಗ್ರಿ ಓವರ್ ಅಷ್ಟು ಒಳಗಿತ್ತು ಅಂದ್ರೆ ಏಲಕ್ಕಿ ಬರುತ್ತೆ ಅಂತ ಹೇಳಿದ್ರು. ನಾವು ಟೆಂಪರೇಚರ್ ಅಷ್ಟು ಕಮ್ಮಿ ಇದೆ, ಏಲಕ್ಕಿ ಚೆನ್ನಾಗಿ ಬರ್ತಾ ಇದೆ. ಅಂದ್ರೆ ಹೆಚ್ಚು ಬಿಸಿಲು ಇರುವಂತಹ ಪ್ರದೇಶದಲ್ಲಿ ಏಲಕ್ಕಿ ಬೆಳಿಲಿಕ್ಕೆ ಸಾಧ್ಯ ಅಂತೀರ? ಏಲಕ್ಕಿ ಬೆಳಿಲಿಕ್ಕೆ ಸಾಧ್ಯ ಸರ್, ಬಟ್ ಏನೇನಂದ್ರೆ ಈಗ ಕೆಲವರು ಮಾಕ್ನೂರಲ್ಲಿ ಒಬ್ಬ ರೈತರು ಇದ್ದಾರೆ, ಅವರು ನೋಡ್ಕೊಂಡು ಹೋಗ್ಬಿಟ್ಟು ಅವರು ಶೇಡ್ ನೆಟ್ ಹಾಕಿದ್ದಾರೆ, ಗಾಳಿ ಬರ್ಲಿಕ್ಕೆ ಬಿಡ್ಕೊಂಡಿದ್ದಾರೆ. ಶೇಡ್ ನೆಟ್ ಹಾಕ್ಬಿಟ್ಟು ನೆರಳನ್ನ ಮಾಡಿ ಟೆಂಪರೇಚರ್ ಅವಾಯ್ಡ್ ಮಾಡಿ ಏಲಕ್ಕಿಯನ್ನು ಬೆಳಿಬಹುದು. ಈಗ ಏಲಕ್ಕಿ ಬೆಳಿಲಿಕ್ಕೆ ಏನಪ್ಪಾ ಅಂದ್ರೆ ಈಗ ನಾವು ಶೇಡ್ ನೆಟ್ ಹಾಕ್ಬಿಟ್ಟು ಟೆಂಪರೇಚರ್ ಅವಾಯ್ಡ್ ಮಾಡೋಕೆ ಏನಕ್ಕಂದ್ರೆ ಮೈಕ್ರೋಸ್ಪಿಕ್ಲರ್ ಹಾಕಿದ್ರೆ ನೀರು ಮೇಲ್ಗಿಂದ ತುಂತುರು ಬೀಳೋದ್ರಿಂದ ಟೆಂಪರೇಚರ್ ತಂತಾನೆ ಅವಾಯ್ಡ್ ಆಗುತ್ತೆ, ಇಳಿದು ಬರುತ್ತೆ ಸರ್. ಈಗ ಈ ಕಾಳು ಮೆಣಸಿಗೆ ರೋಗ ಬಂದು ಸ್ವಲ್ಪ ಗಿಡಗಳು ಓದು ಅಂತಂದ್ರೆ ಅದೇ ತರ ಈ ಏಲಕ್ಕಿ ಚಕ್ಕೆ ಜಾಕಾಯಿ ಇದಕ್ಕೇನೆ ಯಾವ್ದೋ ಕೀಟ ರೋಗಗಳ ಬಾಧೆ ಇಲ್ವಾ ಸರ್? ಕಾಂಡಕೊರಕ ರೋಗ ಏಲಕ್ಕಿಗೆ ಬರ್ತಾ ಇದೆ, ಅದಕ್ಕೆ ನಾವು ಏನ್ ಮಾಡ್ತೀವಿ ಅಂದ್ರೆ ಈ ಸ್ವಲ್ಪ ಆರ್ಗ್ಯಾನಿಕ್ ಮಾಡಿದ್ವಿ, ಏನು ಅಂದ್ರೆ ಬೇವಿನ ಎಣ್ಣೆಯನ್ನ ಸ್ಪ್ರೇ ಮಾಡಿದ್ವಿ. ಅದು ಬೇಗ ಅಷ್ಟು ಕಾಣಲಿಲ್ಲ ನಮಗೆ, ಅದಕ್ಕೋಸ್ಕರ ಏನ್ ಮಾಡಿದ್ವಿ ಕೆಮಿಕಲ್ ಸ್ಪ್ರೇ ಮಾಡಿದ್ವಿ, ಅಥೋಟಿಗೆ ಬಂತು. ಕಾಂಡಕೊರಕಗಳು ಬರುತ್ತೆ, ಬಿಟ್ಟರೆ ಬೇರೆ ಏನು ಏಲಕ್ಕಿ ಸಮಸ್ಯೆ ಇಲ್ಲ ಸರ್. ಬಟ್ ಏನು ಅಂದ್ರೆ ನೀರು ನಿಲ್ಲಬಾರ್ದು, ಎಷ್ಟೇ ಮಳೆ ಬಂದರೂ ನೀರು ಬಸ್ತು ಹೋಗ್ಬೇಕು, ನಿಂತ್ಕೋಬಾರ್ದು. ಆ ನಿಂತ್ಕೋ ಶೀತ ಆದ್ರಿಂದ ಏಲಕ್ಕಿ ಬರಲ್ಲ. ಈ ಸಾಂಬಾರ ಪದಾರ್ಥಗಳಿಗೆ ನಿರ್ವಹಣೆ, ಈಗ ನಾವು ಅಡಿಕೆಗೂ ಬೇರೆ ಬೇರೆ ಬೆಳೆಗಳಿಗೆ ಮಾಡ್ದಂಗೆ ಗೊಬ್ಬರ ವರ್ಷಕ್ಕೆ 2 ಸರಿ ಕೊಡೋದು, ಮತ್ತೆ ನೀರು ನಿರ್ವಹಣೆ ಎಲ್ಲ ಡ್ರಿಪ್ ಅಲ್ಲೇ ಕೊಡೋದು, ಈ ತರ ಎಲ್ಲ ಮಾಡ್ತಾ ಇದ್ರ? ಹೌದು ಸರ್, ಏಲಕ್ಕಿ ಮತ್ತೆ ಮೆಣಸು ಚಕ್ಕೆ ಜಾಕಾಯಿಗೆ ಕೊಡ್ಲೇಬೇಕು, ವರ್ಷಕ್ಕೆ 2 ಸಲ ಕೊಡ್ತೀವಿ ಸರ್. ಮತ್ತೆ ಈ ತೋಟದಲ್ಲಿ ಈ ಕುರಿ ಮಂದೆ ಬಿಡಿಸ್ತೀವಿ ಅಂತಂದ್ರೆ ಈ ಕುರಿ ಮಂದೆ ಬಿಡಿಸೋದ್ರಿಂದ ಸಾಕಷ್ಟು ಅನುಕೂಲ ಆಗುತ್ತೆ ಅಂತೀರ? ಸರ್, ತೋಟದಲ್ಲಿ ಕುರಿ ಬೆಳೆದ್ರಿಂದ ತುಂಬಾ ಅನುಕೂಲ ಆಗ್ತಾ ಇದೆ ಸರ್ ನಮಗೆ. ಅದು ಇರ್ತಕ್ಕಂಥ ಕಳೆನ ತಿಂತಾವೆ, ಅದು ಸಗಣಿಯನ್ನು ಹಾಕ್ತಾವೆ, ಗಂಜಲವನ್ನು ಹಾಕ್ತಾವೆ, ಅದು ಎಲ್ಲೂ ಹೋಗಲ್ಲ. ನಮ್ಮ ತೋಟದಲ್ಲೇ ಫ್ರೆಶ್ ಆಗಿ ಸಿಗುತ್ತೆ, ಫ್ರೆಶ್ ಆಗಿರುತ್ತೆ. ದುಡ್ಡು ಕೊಟ್ಟು ನಾವು ಕೊಂಡ್ಕೊಂಬಂದು ಟ್ರಾನ್ಸ್ಪೋರ್ಟಿಂಗ್ ಜಾಸ್ತಿ ಆಗುತ್ತೆ, ಮತ್ತು ಹಾಕ ಲೇಬರ್ ಜಾಸ್ತಿ ಆಗುತ್ತೆ. ಇದು ಹಂಗಲ್ಲ, ರೆಡಿ ಫುಡ್ಡು ಅಲ್ಲೇ ತಿನ್ನುತ್ತೆ, ಅಲ್ಲೇ ಹಾಕುತ್ತೆ, ಅದು ಭೂಮಿ ಹಂಗೆ ಹೋಗುತ್ತೆ, ನಮಗೆ ಅದು ಸಹ ಕಾಸ್ಟ್ ಕಮ್ಮಿ ಆಗುತ್ತೆ. ನೀವು ಹೇಳ್ದಂಗೆ ಹೆಚ್ಚು ಹೆಚ್ಚು ಪ್ರದೇಶದಲ್ಲಿ ನಾವು ಈ ಅಡಿಕೆ ನಾಟಿ ಮಾಡೋ ಬದಲು ಅದರೊಳಗಡೆ ಈ ತರ ಅಂತರ ಬೆಳೆಯಾಗಿ ಸಾಂಬಾರ್ ಪದಾರ್ಥಗಳನ್ನ ಬೆಳೆಯೋದ್ರಿಂದ ಯಾವಾಗಲೂ ಇವತ್ತಕ್ಕೊಂದು ಬೇಡಿಕೆ ಇದೆ ಮತ್ತೆ ಅವಶ್ಯಕತೆ ಇದೆ, ಜನಗಳು ಪ್ರತಿ ದಿವಸ ಬಳಸುವಂತ ಒಂದು ಸಾಂಬಾರ್ ಪದಾರ್ಥಗಳಾಗಿರೋದ್ರಿಂದ ಯಾವತ್ತೂ ರೇಟ್ ಕಡಿಮೆ ಆಗೋ ಸಾಧ್ಯತೆ ಇಲ್ಲ, ನಮ್ಗೆ ಹೆಚ್ಚು ಲಾಭ ತಂದು ಕೂಡ ಸಾಧ್ಯತೆ ಇದೆ ಅಂತೀರ? ಹೌದು ಸರ್, ಈಗ ನಮಗೆ ರೇಟ್ ನಾವು ಯಥೇಚ್ಛವಾಗಿ ಬರೀ ನಾವು ರೇಟಿನ ಒಂದೇ ನೋಡಂಗಿಲ್ಲ, ಇವತ್ತು ಕಮ್ಮಿ ಆಗ್ಬೋದು ನಾಳೆ ಜಾಸ್ತಿ ಆಗ್ಬೋದು, ಸ್ವಲ್ಪ ಮಾರ್ಕೆಟ್ ವೇರಿಯೇಷನ್ ನೋಡ್ಕೊಂಡ್ಬಿಟ್ಟು ಸಂಬಾರ ಪದಾರ್ಥನ ಯಥೇಚ್ಛವಾಗಿ ಎಲ್ಲರೂ ಜಾಸ್ತಿ ಇಷ್ಟಪಡೋದ್ರಿಂದ ರೇಟು ಕಾನ್ಸ್ಟೆಂಟ್ ಆಗಿ ಇದ್ದೇ ಇರುತ್ತೆ, ಲಾಸ್ ಏನು ಆಗಲ್ಲ. ಈಗ ಯಾಕಂದ್ರೆ ಅಡಿಕೆ ನಾವು 5-6 ವರ್ಷ ಕಷ್ಟಪಟ್ಟು ಸಾಕಿರ್ತೀವಿ, ಈಗ 1 ವರ್ಷ ಮಳೆ ಹೋಯಿತು ಅಂತಂದ್ರೆ ಹೋಯ್ತು ಅಡಿಕೆದು. ನಾ ಲಾಸ್ಟ್ ಟೈಮ್ ಒಂದು 3 ಎಕರೆ ತೋಟನ ನಿರ್ವಹಣೆ ಮಾಡಲಿಕ್ಕೆ 18 ಲಕ್ಷ ರೂಪಾಯಿ ಖರ್ಚು ಮಾಡಿದ್ವಿ, ಆ 3 ಎಕರೆ ತೋಟ ಉಳಿಸ್ಕೊಳ್ಳಿಕ್ಕೆ. ಅಷ್ಟೊಂದೆಲ್ಲ ಎಕ್ಸ್ಪೆನ್ಸ್ ನಾವು ಯೋಚನೆ ಮಾಡಿದಾಗ, ನಾವು ಒಂದು ತೆಂಗು ಕಟ್ಟಿದ್ರೆ ಸುಮ್ಮನೆ ಕಾಯಿ ಬಿಡ್ತಿರ್ಲಿಲ್ಲ ಅಷ್ಟೇನೆ, ಗಿಡ ಅಂತೂ ಸಾಯ್ತಿರ್ಲಿಲ್ಲ. ಬಟ್ ನಮಗೆ ಮುಂದೆ ಅದರಿಂದ ಅನುಕೂಲ ಇತ್ತು ಅನ್ನೋದು ಒಂದು ಯೋಚನೆ ಬಂತು. ಅದಕ್ಕೋಸ್ಕರ ಸಪ್ರೇಟ್ ಆಗಿ ಈಗ 1 ಎಕರೆ ತೆಂಗು ಮಾಡಿದ್ವಿ, ಆ ತೆಂಗಲ್ಲಿ ಚಕ್ಕೆ ಹಾಕಿದ್ವಿ ಸರ್. ಅದರಲ್ಲಿ ಮತ್ತೆ ಈಗ ಅರಿಶಿನ ಹಾಕಿದ್ದೀವಿ. ಆ ಮೆಡಿಸನ್ನು ಅಂದ್ರೆ ಆಂಧ್ರ ಒಬ್ಬ ಮೆಡಿಸನ್ ಕಂಪ್ನಿಯವರು ಬಂದು ನಮಗೆ ಬೀಜ ಕೊಟ್ಟು ಹೋಗಿದ್ದಾರೆ, ಕಪ್ಪು ಅರಿಶಿನ ಅಂತೇಳಿ. ಅದು ಕ್ಯಾನ್ಸರ್ಗೆ ತುಂಬ ಉಪಯುಕ್ತ ಅಂತ ಮಾಹಿತಿ ಹೇಳಿದ್ದಾರೆ. ಅದನ್ನ ಅರಿಶಿನ ಹಾಕಿದ್ದೀವಿ, ಅರಿಶಿನ ಚೆನ್ನಾಗಿ ಬರ್ತಾ ಇದೆ ಸರ್. ಮತ್ತೆ ಇಷ್ಟೊಂದು ತೋಟಗಾರಿಕಾ ಬೆಳೆಗಳ ಜೊತೆಗೆ ನಾವು ರಕ್ತ ಚಂದನನ್ನು ಹಾಕಿದೀವಿ ಅಂತ ಅಂದ್ರೆ ಅದನ್ನ ಬೆಳಿಬೇಕಂತ ಯಾಕೆ ಆಸಕ್ತಿ ಬಂತು ಸರ್? ಏನಾಯ್ತು ಅಂದ್ರೆ 2013 ಬರಗಾಲ ಬಂತು. ಆ ಟೈಮಲ್ಲಿ ನಮ್ದು ಸ್ವಲ್ಪ ಸ್ಟೋನ್ ಲ್ಯಾಂಡ್ ಬೆಂಜರು ಭೂಮಿ ಅಂತ ಹೇಳ್ತು, ನೀರಿನ ಅವಶ್ಯಕತೆ ಬಹಳ, ನಮ್ಮ ತೋಟಗಳಿಗಾಗಲಿ ಏನೇ ಬೆಳಿಬೇಕು ಅಂದ್ರೆ ನೀರಿನ ಅವಶ್ಯಕತೆ ಜಾಸ್ತಿ ಇತ್ತು. ಅಲ್ಲಿ ನಮಗೆ ನೀರಾವರಿ ಮೂಲ ಅಂದ್ರೆ ಬೋರು, ಬೋರಲ್ಲಿ ಯಥೇಚ್ಛ ನಮಗೆ ಚಾನಲ್ ನೀರು ಬಂದು ಮಳೆ ಚೆನ್ನಾಗಾದ್ರೆ ಮಾತ್ರ ಬೋರ್ ಇಂಪ್ರೂವ್ಮೆಂಟ್ ಆಗುತ್ತೆ, ಇಲ್ಲ ಅಂದ್ರೆ ನಮಗೆ ನೀರು ಅಂತರ್ಜಲ ಬರ್ತೆ ದಿನೇ ದಿನ ಕಮ್ಮಿ ಆಗ್ತಾ ಹೋಗುತ್ತೆ. ಆವಾಗ ಆ ಟೈಮಲ್ಲಿ ಏನ್ ಮಾಡಿದ್ವಿ, ಈಗೊಂದು ತೋಟ ಉಳಿಸ್ಕೊಳ್ಳಿಕ್ಕೆ ಕಬ್ಬನ್ನ ಒಣಗಿಸಿದ್ವಿ, ಕಬ್ಬು ಒಣಗಿಸ್ಬಿಟ್ಟು 1 ಎಕರೆ ಅಡಕೆ ಸಸಿನೂ ಒಣಗಿಸಿದ್ವಿ, 1.5 ವರ್ಷ ಆಗಿತ್ತು ಕಟ್ಟಕಟ್ಟೆ. ಈಗ 2 ವರ್ಷ ಗಿಡ ನೋಡ್ಕೊಂತ ಹೋದ್ರೆ 10 ವರ್ಷ ಗಿಡ ಒಣಗುತ್ತೆ. ಅದೇನ್ ಮಾಡಿದ್ವಿ, ಆವಾಗ ಆ ತೋಟನ ಒಣಗಿಸ್ಕೊಂಡ್ಬಿಟ್ಟು 1-4 ಎಕರೆ ತೋಟ ಕಟ್ಟಿದ್ವಿ. ಹಿಂಗೆ ಕುಂತ್ಕೊಂಡಾಗ ಸುಮ್ಮನೆ ಮೊಬೈಲ್ ನೋಡ್ತಾ ನೋಡ್ತಾ ಏನ್ ಮಾಡಿದ್ರೆ ಅನುಕೂಲ ಅಂತಂದು ಹೇಳ್ಬಿಟ್ಟು ಯೋಚನೆ ಮಾಡಿಬಿಟ್ಟು ಆ ಟೈಮಲ್ಲಿ ಅರಣ್ಯ ಬೆಳೆ ಬೆಳೆದ್ರೆ ಒಂದು ಅನುಕೂಲ. ಈಗ ನಮ್ದು 23 ಎಕರೆ ಇದೆ, ಈಗ ಕಮ್ಮಿ ಜಮೀನು ಇರ್ತಕ್ಕಂಥವ್ರು ಅವ್ರ ಅನುಕೂಲ, ದಿನಗಳಲ್ಲಿ ಬೆಳಗಬಹುದು ಮತ್ತೊಂದು. ಆಮೇಲೆ ಈಗ ನಮಗೆ ಲ್ಯಾಂಡ್ ಜಾಸ್ತಿ ಇತ್ತು, ನೀರಿನ ಅವಶ್ಯಕತೆನೂ ಜಾಸ್ತಿ ಇತ್ತು. ಅದನ್ನೆಲ್ಲ ಅವಾಯ್ಡ್ ಮಾಡೋಕ್ಕೆ ನೋಡೋಣ, ಒಂದು 1.75 ಎಕರೆ ನಂದಲ್ಲ, ಇದು ನಂದಲ್ಲ ಭೂಮಿ. ರಕ್ತ ಚಂದನ ಬಗ್ಗೆ ನಮಗೆ ಅಷ್ಟು ಮಾಹಿತಿ, ಗಂಧ ಹಾಕ್ಬೇಕಂತ ಇತ್ತು, ಗಂಧ ಕಳ್ಳರ ಕಾಟ ಅದನ್ನ ನಿರ್ವಹಣೆ ಮಾಡೋದು ಕಷ್ಟ ಅಂತಂದೇಳಿ ಯೋಚನೆ ಮಾಡ್ತಾ ಇದ್ವಿ. ಆಮೇಲೆ ನಮ್ಮ ಸ್ನೇಹಿತ ಒಬ್ರು ಹೇಳಿದರು, ಕಳ್ಳರ ಕಾಟ ಇರುತ್ತೆ ಬಟ್ ಇಲ್ಲಿ ಮಾರ್ಕೆಟಿಂಗ್ ಇರೋದಲ್ಲ, ಅವ್ರಿಗೆ ಮಾರ್ಕೆಟಿಂಗ್ ಮಾಡೋಕ್ಕೆ ತೊಂದರೆ ಆಗ್ತದೆ, ಮಾಡ್ರಿ ಅಂತ ಹೇಳಿದರು. ಹಂಗಾಗ್ಬಿಟ್ಟು ನಂದು 1.75 ಎಕರೆ ನಂದಲ್ಲ ಇದು ಜಮೀನು ಅಂತ ಹೇಳ್ಬಿಟ್ಟು ಅದನ್ನ ರಕ್ತ ಚಂದನ ಹಾಕಿದ್ವಿ ಸರ್. ಚೆನ್ನಾಗಿ ಬರ್ತಾ ಇದೆ, ಈಗ 6 ವರ್ಷ ಆಯ್ತು ಹಾಕಿ, ಅದು ಮೆಚುರಿಟಿ ಬಂದ್ಬಿಟ್ಟು ಅದನ್ನ 12-13 ವರ್ಷ ಅಂತ ಹೇಳಿದ್ದಾರೆ. ಅದ್ರ ಮೇಲೆ ಬರ್ತಕ್ಕಂಥ ಮೆಚುರಿಟಿ ಅದು ಬೋನಸ್ ಅಮೌಂಟ್ ಹಂಗೆ ಬರ್ತಾ ಇರುತ್ತೆ. 1.75 ಎಕರೆ ಹಾಕಿದ್ದೀನಿ, ಈಗ ಚೆನ್ನಾಗಿ ಬರ್ತಾ ಇದೆ ಸರ್. ಮುಂದೆ ಇನ್ನು ಈ ಥರ ಏನಾದರೂ ಅರಣ್ಯ ಬೆಳೆಗಳು ಬೆಳಬೇಕನ್ನೋ ಉದ್ದೇಶ ಇದೆಯಾ ಸರ್? ನಮಗೆ ಏನದು ಇತ್ತೀಚಾಗಿ ಈಗ ಸ್ವಲ್ಪ ತಾಳೆ ಬಗ್ಗೆ ಹೋಗ್ಬೇಕು ಅಂತ ತಾಳೆ ಬಗ್ಗೆ ಆಸಕ್ತಿ ಇದೆ ಸರ್. ತಾಳೆ ಮತ್ತೆ ತೋಟಗಾರಿಕೆ ಬೆಳೆಗಳಲ್ಲಿ ಮಾವು ಇಲ್ಲ ಪೇರ್ಲೆ, ಈಗ ಡಯಾಬಿಟಿಸ್ ಪೇಷೆಂಟ್ಗಳು ತುಂಬ ಆಗ್ತಾ ಇದ್ದಾರೆ, ಅವ್ರಿಗೆ ಯಥೇಚ್ಛವಾಗಿ ಪೇರ್ಲೆ ತಿನ್ನಿ ಅಂತ ಹೇಳಿ ಡಾಕ್ಟರ್ ಸಹ ಸಜೆಸ್ಟ್ ಮಾಡ್ತಾರೆ. ಅದರಲ್ಲಿರ್ತಕ್ಕಂಥ ಔಷಧೀಯ ಗುಣಗಳು ಎಲ್ಲರಿಗೂ ಅನುಕೂಲ ಆಗುತ್ತೆ ಅಂತ ಸ್ವಲ್ಪ ಪೇರ್ಲೆ ಮತ್ತೆ ಸೀತಾಫಲ ಅದ್ರ ಕಡೆ ಗಮನ ಕೊಡಬೇಕು ಅಂತ ಆಸಕ್ತಿ ಇದೆ ಸರ್. ಇದಕ್ಕೆಲ್ಲ ನೀರು ನಿರ್ವಹಣೆ ಅಂದ್ರೆ ಎಲ್ಲ ಬೋರ್ ಇದಾವ ಏನಾದ್ರೂ ಯಾವ್ದಾದ್ರು ಚಾನಲ್ ನೀರು ಸಿಗ್ತಾ ಇದೆ ನಿಮಗೆ? ಇಲ್ಲ ಸರ್, ಎಲ್ಲದನ್ನು ಬೋರ್ ನೀರಲ್ಲೇ ಡ್ರಿಪ್ ಇರಿಗೇಷನ್ ಅಲ್ಲೇ ಮಾಡ್ತಾ ಇರೋದು. ಸಾಕಾಗುತ್ತಾ ನಿಮಗೆ ನೀರು? ಸಾಕಾಗುತ್ತೆ ಸರ್, 3 ಬೋರ್ ಇದೆ. ಮಳೆ ಚೆನ್ನಾಗಾದ್ರೆ ನಮ್ಗೆ ನೀರಿನ ಅವಶ್ಯಕತೆ ಇರಲ್ಲ ಸರ್, ಮಳೆ ಚೆನ್ನಾಗಾದ್ರೆ ಬೋರ್ ನೀರು ಚೆನ್ನಾಗಿ ಬರುತ್ತೆ, ಏನು ತೊಂದರೆ ಇಲ್ಲ. ಆಮೇಲೆ ನಮಗೆ ಏನು ಕಲ್ತ್ಕೊಂಡು ನಾವು ಇತ್ತೀಚಿನ ದಿನಗಳಲ್ಲಿ ಅಂದರೆ, ಮೊದಲೆಲ್ಲ ನೀರು ಡ್ರಿಪ್ಪನ್ನು ಆದರೂ ಸಹ ತೋಟದಲ್ಲಿ ಸುಮ್ಮನೆ ಹರಿಸ್ತಾ ಇದ್ವಿ, ಅಂದರೆ ನೀರು ಬಿಟ್ಟಾಗ ಯಾವ ರೀತಿ ಆಗುತ್ತೋ ಆ ರೀತಿ ಹರಿಸ್ತಾ ಇದ್ವಿ. ಇತ್ತೀಚಿನ ದಿನಗಳಲ್ಲಿ ನಮ್ಮ TKVK ಸೈಂಟಿಸ್ಟ್ಗಳು ಬಂದು ಅದನ್ನು ಹೇಳೋದನ್ನು ನೋಡಿದಾಗ, ಅವಾಗ ನಾವೇನು ಮಾಡ್ತಾ ಇದ್ವಿ, ಸುಮ್ಮನೆ ತಿಂಗಳಿಗೆ ಒಂದ್ಸಲ 2 ತಿಂಗಳ ಸಹ ಕಳೆ ಆದ ತಕ್ಷಣ ಹೊಲ ಹೊಡಿತಾ ಇದ್ವಿ, ಜೀರೋ ಕಲ್ಟಿವೇಷನ್ ಮಾಡ್ತಿರ್ಲಿಲ್ಲ. ಇವರು ಸೈಂಟಿಸ್ಟ್ಗಳು ಬಂದು ನಮಗೆ ಮಾಹಿತಿ ಕೊಡಕತ್ತಿದ ಮೇಲೆ ಜೀರೋ ಕಲ್ಟಿವೇಷನ್ ಮಾಡ್ತಾ ಇದ್ವಿ. ಜೀರೋ ಕಲ್ಟಿವೇಷನ್ ಮಾಡೋದ್ರಿಂದ ಏನಾಗ್ತಾ ಇದೆ ಅಂದ್ರೆ, ಬಿದ್ದಂಥ ಎಲೆಗಳು ಹಂಗೆ ಅಲ್ಲೇ ಇರುತ್ತೆ, ಅವಾಗ ಅಡಿಗೆ ತೇವಾಂಶ ಮೇಲೆ ಹೋಗಲ್ಲ, ನೀರು ನಿರ್ವಹಣೆ ಕಮ್ಮಿ ಆಗುತ್ತೆ. ನಾವು ನೀರನ್ನು ಕಮ್ಮಿಯಾಗಿ ಕೊಡೋದ್ರಿಂದ ಈಲ್ಡು ಸಹ ಜಾಸ್ತಿ ಆಗುತ್ತೆ. ನಾವು ಹೆಂಗೆ ಮನುಷ್ಯನಿಗೆ ಯಥೇಚ್ಛ ನೀರು ಕುಡಿದಾಗ ನಾವು ಹೊರಗಡೆ ಹೋಗ್ಬೇಕು ಅಂತ ನಾವು ಅಂತೋ, ಅದೇ ರೀತಿ ಅದಕ್ಕೂ ಸಹ ಆಗುತ್ತೆ. ಅದು ಒಂದು ಜೀವಿ, ತೋಟ ಏನೇ ಬೆಳೆಗಳಾದ್ರೂ ಅವು ಒಂದು ಜೀವಿಗಳು, ಅವಕ್ಕೂ ಸಹ ಎಷ್ಟು ಬೇಕೋ ನಾವು ಅಷ್ಟನ್ನೇ ಕೊಡಬೇಕು. ನಾವು ಯಥೇಚ್ಛ ಕೊಟ್ಟು ಅದೇನಾಗುತ್ತೆ, ರಿಯಾಕ್ಷನ್ ಆಗುತ್ತೆ. ನಮಗೆ ಯಾವ ರೀತಿ ಯಥೇಚ್ಛ ನಾವು ತಿಂದ್ರೆ ನಮಗೆ ರಿಯಾಕ್ಷನ್ ಆಗುತ್ತೆ, ಬೆಳೆಗಳು ಸಹ ಆ ರೀತಿ ಆಗುತ್ತೆ. ಅದರಿಂದ ನೀರನ್ನು ಸಹ ಅಂತ ಕಮ್ಮಿ ಮಾಡ್ಕೊಂತ ಬಂದಿದ್ದೀವಿ, ಕಮ್ಮಿನೂ ಮಾಡ್ತಾ ಇದೀವಿ, ಈಗಲೂ ಕಮ್ಮಿ ಮಾಡ್ತಾ ಇದೀವಿ ಸರ್. ಇನ್ನು ಈಗ ಈ ಜೀರೋ ಕಲ್ಟಿವೇಷನ್ ಮಾಡ್ತಾ ಇದೀವಿ ಅಂತಂದ್ರೆ, ಸಾಕಷ್ಟು ಜನ ನಾವು ರೈತರು ನೋಡ್ತಿದ್ವಿ ವ್ಯವಸಾಯ ಮಾಡ್ಕೊಂಡು ತುಂಬಾ ನೀಟಾಗಿ ಇಟ್ಕೊಂಡಿರ್ತಾರೆ ತೋಟನ, ನೀವು ಈ ಜೀರೋ ಕಲ್ಟಿವೇಷನ್ ಮಾಡ್ತಾ ಇದ್ರ, ಇದರಿಂದ ಯಾವ ರೀತಿ ಅನುಕೂಲ ಆಗ್ತಾ ಇದೆ ನಿಮ್ಗೆ? ಸರಿ, ಏನಾಗುತ್ತೆ ಅಂತಂದ್ರೆ ಇವತ್ತಿನ ಎಕ್ಸ್ಪೆನ್ಸ್ ಅಲ್ಲಿ ಇವೆಲ್ಲದೂ ನೋಡ್ಬೇಕಾಗಿತ್ತು, ಲೇಬರು, ಡೀಸೆಲ್ ಎಕ್ಸ್ಪೆನ್ಸು, ಆಮೇಲೆ ಮೆಟೀರಿಯಲ್ ಕಾಸ್ಟ್ಗಳು. ಇವತ್ತು ಒಂದು ಕಲ್ಟಿವೇಟರ್ ಕುಳ ತೊಗೋಬೇಕು ಅಂದರೆ 2,000 ರೂಪಾಯಿ ಕುಳಗಳು ಬೇಕು. ಅವೆಲ್ಲವನ್ನೂ ನಾವು ಯೋಚನೆ ಮಾಡಿದಾಗ ಜೀರೋ ಕಲ್ಟಿವೇಷನ್ ಮಾಡಿದಾಗ ಏನಾಗ್ತದಪ್ಪ ಅಂತಂದರೆ, ಅವೆಲ್ಲವೂ ಸೇವ್ ಆಗ್ತವೆ, ಭೂಮಿ ಹಾಳಾಗಲ್ಲ, ಮಣ್ಣು ಕೊರೆದೋಗಲ್ಲ. ಯಥೇಚ್ಛ ಈಗ ಜೀರೋ ಕಲ್ಟಿವೇಷನ್ ಮಾಡೋದ್ರಿಂದ ಕಳೆಗಳೆಲ್ಲ ಹುಟ್ಟಿರುತ್ತೆ. ಆಮೇಲೆ ನಾವು ಕೆಲವೊಂದು ಅಬ್ಸರ್ವ್ ಮಾಡಬೇಕಾಗುತ್ತೆ, ಈ ನಾವು ಮುಟ್ಟಿದ್ರೆ ಮುನಿ ಅಂತಂದೇಳಿ ಎಲ್ಲ ಕಡೆ ಬೆಳೆಯುತ್ತೆ. ಅದರಲ್ಲಿ ಏನಾಗುತ್ತೆ, ಆ ಬೇರುಗಳಲ್ಲಿ ರೈಜೋಬಿಯಂ ಅಂತಂದೇಳಿ ನಾವು ಚಿಕ್ಕವರಿದ್ದ ಓದಿದಾಗ ರೈಜೋಬಿಯಂ ಗಡ್ಡೆಗಳು ಅಂತ ಬರುತ್ತೆ. ಅವು ಏನಾಗುತ್ತೆ, ನೇಚರಲ್ ಇರ್ತಕ್ಕಂಥ ನೈಟ್ರೋಜನನ್ನು ಹೀರ್ಬಿಟ್ಟು ಭೂಮಿ ಕೊಡ್ತವೆ ಅಂತ. ಅದನ್ನು ನೋಡಬೇಕು ಅಂತ ನನ್ನ ಪರ್ಟಿಕ್ಯುಲರ್ ನನ್ನ ತೋಟದಲ್ಲಿ ಒಂದು 10 ಗಿಡದ ಹತ್ರ ಬೇಕಂತಲೇ ಅದನ್ನ ಏನು ಕಳೆ ಕೀಳಿಸಲಿಲ್ಲ, ಏನು ಹಂಗೆ ಬಿಟ್ಟಿದ್ದೆ. ಅದು ಗಿಡ ಎಷ್ಟು ಚೆನ್ನಾಗಿತ್ತು ಅಂದರೆ, ನೀರನ್ನು ಇದಕ್ಕೆ 2 ಸಲ ಕೊಡೋ ನೀರು ಅದಕ್ಕೆ 1 ಸಲ ಕೊಡ್ತಾ ಇದ್ದೆ, ಅದು ಚೆನ್ನಾಗಿ ಬರ್ತಾ ಇತ್ತು. ಒಟ್ಟು ನಾವು ಈ ಜೀರೋ ಕಲ್ಟಿವೇಶನ್ ಮಾಡಿದಂತ ಅನುಕೂಲ ಅಂತೀರ? ಅನುಕೂಲ ಸರ್, ಅನುಕೂಲ ಇದೆ. ಈಗ ಇಷ್ಟೊಂದು ಜಮೀನಿಗೆ ಕೊಟ್ಟಿಗೆ ಗೊಬ್ಬರ ಬೇಕಾಗುತ್ತೆ, ಏನಾದರೂ ಜಾನುವಾರುಗಳ ಸಾಕಾಣಿಕೆ ಮಾಡಿದ್ರೆ ಅಥವಾ ಬೇರೆ ಕಡೆಯಿಂದ ಕೊಟ್ಟಿಗೆ ಗೊಬ್ಬರ ಕೊಂಡ್ಕೊಂಡು ನಿಮ್ಮ ತೋಟ ಕೊಡ್ತಾರೆ? ಜಾನುವಾರುಗಳಿದೆ, ಜಾನುವಾರುಗಳಿಂದ. ಎಷ್ಟು ಜಾನುವಾರುಗಳಿದ್ದಾವೆ? 4 ಜನವಾರು. ನಿಮ್ಮ ಜಮೀನಿಗೆ ಸಾಕಾಗಷ್ಟು ಕೊಟ್ಟಿಗೆ ಗೊಬ್ಬರ ಆಗುತ್ತಾ? ಆಗಲ್ಲ ಸರ್, ಅಷ್ಟು ಆಗಲ್ಲ. ಬೇರೆ ಕಡೆ ಕೊಂಡ್ಕೊಳ್ತೀವಿ, ಮತ್ತೆ ಕೆಲವು ತೋಟಗಳಿಗೆಲ್ಲ ಇದನ್ನ ಉಪಯೋಗಿಸ್ತಾ ಇದ್ದೀವಿ, ಕಬ್ಬುಗಳಿಗೆಲ್ಲ ಸರ್ಕಾರಿ ಗೊಬ್ಬರನ ಹಾಕ್ತಾ ಇದ್ದೀವಿ. ಈಗ ನಮ್ಮ ಈ ಕೃಷಿ ಒಂದೇ ಕೆಲವು ಸಾರಿ ಲಾಭ ನಷ್ಟ ತಂದು ಕೊಡುತ್ತೆ, ಕೃಷಿ ಜೊತೆಗೆ ಏನಾದರೂ ಉಪಕಸಬು ಮಾಡ್ಬೇಕಪ್ಪ, ಹೈನುಗಾರಿಕೆ ಮಾಡಬೇಕು, ಕುರಿ ಮೇಕೆ ಕೋಳಿ ಸಾಕಾಣಿಕೆ ಮಾಡಬೇಕು, ಮೀನು ಸಾಕಾಣಿಕೆ ಮಾಡ್ಬೇಕಂತೆಲ್ಲ ಹೇಳ್ತಾರೆ. ಈ ಕೃಷಿ ಜೊತೆಗೆ ಏನಾದರೂ ಉಪಕಸಬುಗಳನ್ನ ಅಳವಡಿಸ್ಕೊಂಡಿದ್ದೀರ ನೀವು? ಸರಿ, ಈ ವರ್ಷದಿಂದ ಕುರಿ ಸಾಕಬೇಕು ಅಂತಂದೇಳಿ ಪ್ಲಾನ್ ಮಾಡ್ತಾ ಇದ್ದೀನಿ, ಅದಕ್ಕೆ ರೆಡಿ ಮಾಡ್ತಾ ಇದ್ದೀನಿ ಈ ಸಲ. ಕೊನೆಯದಾಗಿ, ನೀವು ಇಷ್ಟೊಂದು ವಿದ್ಯಾಭ್ಯಾಸ ಮಾಡಿ ಇಷ್ಟೊಂದು ಆಸಕ್ತಿಯಿಂದ ಈ ಕೃಷಿ ಮಾಡ್ತಾ ಇದ್ರ, ಈಗ ನೋಡಿದ್ರೆಲ್ಲ ಈ ಕೃಷಿ ಏನಂತ ಲಾಭದಾಯಕ ಅಲ್ಲ, ನಾವು ಬೆಳೆದಂತ ಬೆಳೆಗೆ ಸರಿಯಾದ ಬೆಲೆ ಸಿಗ್ತಾ ಇಲ್ಲ, ಇಳುವರಿ ಬರ್ತಾ ಇಲ್ಲ ಅಂತಂದು ಕೃಷಿಯಿಂದ ಹಿಂದೆ ಸರಿದು ಬೆಂಗಳೂರು ಮೈಸೂರು ಕಂಪ್ನಿ ಫ್ಯಾಕ್ಟ್ರಿ ಅಂತೆಲ್ಲ ಹೋಗ್ತಾ ಇರ್ತಾರೆ, ಅಂತ ಯುವಕರಿಗೆ ಏನ್ ಹೇಳಕ್ ಇಷ್ಟಪಡ್ತೀರ? ಸರ್, ಕೃಷಿಯಲ್ಲಿ ಲಾಸ್ ಅಂತ ಏನಿಲ್ಲ, ಲಾಭ ಇದೆ. ನಾವು ಅದರಿಂದ ಯಥೇಚ್ಛವಾಗಿ ಆದಾಯನ ಎಕ್ಸ್ಪೆಕ್ಟ್ ಮಾಡಬಾರ್ದು. ಇಲ್ಲಿ ನೆಮ್ಮದಿ ಇದೆ, ಆರೋಗ್ಯ ಇದೆ. ಇವತ್ತು ನಾವು ದಾವಣಗೆರೆಗೆ ಇವತ್ತು ಏನೋ ಒಂದು ಬರ್ದಿದ್ದಾರೆ, ಬನ್ನಿ ನಿಮಗೆ ಇಂಟರ್ವ್ಯೂ ಮಾಡ್ತಾರೆ ಅಂತಂದು ನಮ್ದೇನೇ ಕೆಲಸ ಇದ್ರು ಬಂದು, ಬಟ್ ಅದೇ ಇದು ಒಬ್ಬ ಐ ಟಿ ಎಂಪ್ಲಾಯಿಗಳಿಗೆ ಕರೀರಿ, ಬರೋಕ್ಕಾಗಲ್ಲ, ನಮ್ಗೆ ರಜೆ ಇಲ್ಲ, ನಮ್ಮ ಬಾಸ್ ಕೇಳ್ಬೇಕಂತಾರೆ. ನಮಗೆ ಇಲ್ಲಿ ಯಾರ ಹಂಗಲ್ಲೂ ನಾವು ಬದುಕಲ್ಲ, ಸ್ವಾಭಿಮಾನಿ ಆಗಿರ್ತೀವಿ, ಸ್ವಾಭಿಮಾನಿ ಥರನ ಬದುಕ್ತವೆ. ಅಂದ್ರೆ ಆಸಕ್ತಿಯಿಂದ ಶ್ರದ್ಧೆಯಿಂದ ಮಾಡಿದ್ರೆ ಇದರಲ್ಲೂ ಖಂಡಿತ ಖಂಡಿತ ಲಾಭ ಇದೆ. ಮಳೆ ಚೆನ್ನಾಗಿ ನಡೆಸಿದ್ರೆ, ಸರ್ಕಾರಗಳು ಒಳ್ಳೆ ರೇಟ್ ಕೊಟ್ಟರೆ ಖಂಡಿತ ಲಾಭ ಇದೆ ಸರ್. ಈ ಕಾರ್ಯಕ್ರಮ ಕೇಳಂತ ರೈತರು ನಿಮ್ಗೆ ಸಂಪರ್ಕ ಮಾಡ್ಬೇಕಂದ್ರೆ ಯಾವ ರೀತಿ ಮಾಡಬಹುದು? ಸರ್, ನನ್ನ ನಂಬರ್ ಕೊಟ್ಟಿರ್ತೇನೆ, ನಂಬರ್ ಮುಖಾಂತರ ಕಾಂಟ್ಯಾಕ್ಟ್ ಮಾಡಬಹುದು ಸರ್. ಹೇಳ್ರಿ ನಿಮ್ಮ ಫೋನ್ ನಂಬರ್ ಹೇಳ್ರಿ. ನನ್ನ ಫೋನ್ ನಂಬರ್ ಬಂದ್ಬಿಟ್ಟು 9449250030. ರೈತ ಬಾಂಧವರೇ, ಇದು ಕುಕ್ವಾಡ ಗ್ರಾಮದ ಪ್ರಗತಿಪರ ಕೃಷಿಕರಾದ ಕೆ ಲಿಂಗೇಶ್ ಅವರ ಮೊಬೈಲ್ ಸಂಖ್ಯೆ 9449250300. ಬಹಳ ಸಂತೋಷ ಲಿಂಗೇಶ್ ಅವರೇ, ಇದುವರೆಗೂ ಈ ತೋಟಗಾರಿಕೆ ಬೆಳೆಗಳ ಅನುಭವಗಳನ್ನು ನಮ್ಮ ರೈತರ ಜೊತೆ ಹಂಚ್ಕೊಂಡ್ರಿ. ಇದೇ ರೀತಿ ಕೃಷಿ ಬದುಕಲ್ಲಿ ಇನ್ನೂ ಹೆಚ್ಚಿನ ಯಶಸ್ಸಿಗಳ